ಕೆಳಮಟ್ಟದ ಕೆಲಸನೇ ಸಿಕ್ತು, ಎಂತ ಹೇಳ್ಕಡೆ ಕೆಲಸ ಸಿಗ್ಲಿಲ್ಲ. ಸ್ವಲ್ಪ ದಿನ ಅಲ್ಲಿ ನಾನು ಸೂಪರ್ ಇದಾಕೊಂಡೆ, ಸಪ್ಲೈಯರ್ ಮಾಡಿದೆ, ಆಮೇಲೆ ಬಾರ್ ಕ್ಯಾಶಿಯರ್ ಆದೆ. ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ನನಗೆ ಪಟ್ಟಣ ಜೀವನನೇ ಬೇಜಾರಾಗ್ಬಿಡ್ತು. ಸಂಪಾದನೆ ಇತ್ತು, ಸಂಪಾದನೆಗೆ ಮೋಸ ಇರಲಿಲ್ಲ. ಸಂಪಾದನೆ ಇದ್ರು 12 ಗಂಟೆ ರಾತ್ರಿ 1 ಗಂಟೆ ಆಗೋದು ಊಟ ಮಾಡೋದು. ಜೀವನ ಅಂದ್ರೆ ಇಷ್ಟೇನಾ, ಯಾಕೆ ನಾವೆಲ್ಲ ಬರೀ ಫಸ್ಟ್ ಇಯರ್ ಅನ್ಕೊಂಡು ಬೆಂಗಳೂರು ಅಂದ್ರೆ ಅಯ್ಯೋ ಒಳ್ಳೆ ಸೂಟು ಪುಟಾಗೆ ಬಂದ್ಬಿಡ್ತಾರೆ ಅವ್ರಿಗೆ ಜನಗಳು, ನಾವು ಹಂಗೆ ಬದುಕಬಹುದು ಅಂತ ಬೆಂಗಳೂರು ಹೋಗ್ಬಿಟ್ಟು. ನಾನು ಅವತ್ತೇನೆ ಈ ಕೃಷಿನ ಇಲ್ಲೇ ಮುಂದುವರ್ಸಿದ್ರೆ ಇಷ್ಟೊತ್ತಿಗೆ ಬಹಳ ದುರಿ ಬೆಳೆ ಬದೇ ತೂರಲ್ಲ. ನಾನು ಬೆಂಗಳೂರಲ್ಲೇ ಬದುಕಬೇಕು ಅಂತ ಏನೋ ಒಂದು ಚಾನ್ಸ್ ಮಾಡಿ ಹೊರಟೆ. ಆದ್ರೆ ನನಗೆ ಬೇಸರ ಆಗ್ಬಿಡ್ತು, ಪಟ್ಟಣ ಜೀವನ ಬೇಡ ಅನ್ಸ್ಬಿಡ್ತು. ಮತ್ತೆ ರಿಟರ್ನ್ ಏನಿದ್ರೆ ನನ್ನ ಮದುವೆ ಆಗ್ಮೇಲೆ ಹೋಗಿ ಸೆಟ್ಲ್ ಆಗ್ಬೇಕು, ಯಾಕೆಂದ್ರೆ ಅವ್ರಿಗೂ ಜೀವನ ತೋರ್ಬಿಟ್ರೆ ನಾವು ಜೀವನ ಮಾಡೋದೇ ಕಷ್ಟ ಬೆಂಗಳೂರು ಜೀವನದಲ್ಲಿ ಅಂದ್ಬಿಟ್ಟು ಹಳ್ಳಿಗೆ ಬಂದು ಬೋರು. ಯಾಕೆಂದ್ರೆ ನಮ್ಮ ಹತ್ರ ಇದ್ದು ಬರಡು ಭೂಮಿ, ಬರಡು ಭೂಮಿ ಒಂದೂವರೆ ಎಕರೆ ಬರ್ತೀವಿ, 6 ಎಕರೆ ಇತ್ತು, 4 ಜನ ಚಿಕ್ಕಪ್ಪದಿರು, ಡಿವೈಡ್ ಆಗಿ 1.5 ಎಕರೆ ಬರ್ತಾ ಇತ್ತು. ಒಂದು ಕೊಳವೆ ಬಾವಿ ಸ್ಟಾರ್ಟ್ ಮಾಡ್ದು, ಸಾಧಾರಣ ನೀರು ಬಂತು. ಸಾಧಾರಣ ನೀರು ಬಂದಾಗ ಆಗಲೂ ಪರವಾಗಿಲ್ಲ, ತರಕಾರಿ ಮಾಡ್ಕೊಂಡು ಇದು ಮಾಡ್ದು. ನಾನು ಬಂದಾಗ ಸ್ಟಾರ್ಟಿಂಗ್ ನನಗೊಂದು ಸ್ವಲ್ಪ ಬರಗಾಲ ಜಾಸ್ತಿ ಆಯ್ತು. 11-12 ಬಹಳ ಬರಗಾಲ ಮಂಡ್ಯ ಜಿಲ್ಲೆ ತಾಲೂಕಲ್ಲಿ. ಬರಗಾಲದಲ್ಲಿ ಕೊಳವೆ ಬಾವಿ ಕಂಟಿನ್ಯೂ ನನ್ನ ಕೈ ಕೊಡ್ತಾ ಬಂತು. ಏನು ಬೆಂಗಳೂರಲ್ಲಿ ಜೊತೆ ದುಡ್ಡಿತ್ತ ಎಲ್ಲ ತಗೊಂಡ್ ಹೊಡಿಸ್ಬಿಡ್ತಾನೆ ಅಂತ ಒಂದು ದಿನ 4 ಬರ್ಬರ್ ಫೇಲ್ ಆಗ್ಬಿಟ್ಟು ನನಗೆ. 4 ಬರ್ಬ ಫೇರ್ ಆದ್ರೆ ತೃಪ್ತಿ ಗೆಡ್ಲಿಲ್ಲ. ನೋಡ ನಾ ಮುಂದೆ ಇದೆ ಅಂದ್ಬಿಟ್ಟು ಟ್ರಯಲ್ ಮಾಡ್ತಾ ಮಾಡ್ತಾ ಹೋದೆ. 9 ಬೋರ್ವೆಲ್ ಆದ ಟೋಟಲ್ ಈಗ 2.5 ಎಕರೆಗೆ. ಆ 4 ಬೋರ್ವೆಲ್ ಫೇಲ್ ಆದ್ದೇ ಒಂದು ಡಿಸೈಡ್ ಮಾಡಿದೆ, ಯಾಕಾದ್ರೆ ಇದ್ರ ನೆನಪು ಏನಾರ ಮಾಡ್ಬೇಕು ಅಂದ್ಬಿಟ್ಟು ಬದುಗಳ ಮೇಲೆ ಎಲ್ಲ ತೆಂಗು ನೆಟ್ಬಿಟ್ಟೆ. ನೋಡೋಣ ಕೈಗುಂಬಲಾರು ಉಳಿಸಿ ತೆಂಗು ಉಳಿಸೋಣ ಅಂದ್ಬಿಟ್ಟು. ಆಮೇಲೆ ಹೆಂಗಾಯ್ತಲ್ಲ, ಸ್ವಲ್ಪ ಮಳೆಗಾಲ ಎಟ್ಟಿಸ್ಕೊತು ಬೋರ್ಗಳು ರನ್ ಆದ, ಕೊನೆಗೆ ಭೂಮಿಗಳ ವಿಂಗಡಣೆ ಮಾಡ್ಕೋಬೇಕು ಅಂತ ಮಾಡ್ಕೊಂಡೆ. ಯಾಕೆ 2 ಎಕರೆ ವಿಸ್ತೀರ್ಣಕ್ಕೆ ಕನಿಷ್ಠ ಒಂದು 10% ವಿಂಗಡಣೆ, 10 ಭಾಗವಾಗಿ ವಿಂಗಡಣೆ ಮಾಡ್ಕೊಂಡೆ. ಒಂದು 20-25 ಕ್ವಿಂಟೆ ಭತ್ತ ಬೆಳೆಯೋಣ, ಒಂದು 25 ಕ್ವಿಂಟೆ ರಾಗಿ ಬೆಳೆಯೋಣ. ಮಾಮೂಲಿ ತೆಂಗು ಹೇಳ್ತಾ ಇರ್ತದೆ, ಪೋಷಕಾಂಶ ಅದಕ್ಕೂ ಹೋಗ್ತಾ ಇರ್ತದೆ. ಒಂದು 10 ಕ್ವಿಂಟೆ ತರಕಾರಿ ಬೇಸಾಕಿಡೋಣ, ಒಂದು 10 ಕ್ವಿಂಟೆ ಹೂನ್ ಬೇಸಾಕಿಡೋಣ, ಒಂದು 10 ಕ್ವಿಂಟೆ ದ್ವಿದಳ ಧಾನ್ಯ ಅವರೇ ಗಿಡ ಆಗ್ಬೋದು, ತೊಗರಿ ಗಿಡ ಆಗ್ಬೋದು. ಈ ತರ ವ್ಯವಸಾಯಕ್ಕೆ ಭೂಮಿನ ವಿಂಗಡಣೆ ಮಾಡಿಕೊಂಡು, ಯಾಕೆ ನಾನು ಜಾಸ್ತಿ ಬೆಳೆದು ಮಾರ್ಕೆಟ್ಗೆ ಹೋಗಿ ಸಂಪಾದನೆ ಮಾಡೋಕ್ಕಿಂತ ನೇರವಾಗಿ ರೈತರಿಗೆ ಬೆಳೆದನೋ ನೇರ ಮಾರಾಟಕ್ಕೆ ಮುಂದಾಗಬೇಕು ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾಡ್ಕೊಬಂದನು. ಎಲ್ಲ ವ್ಯವಸಾಯ ರೀತಿಯಲ್ಲೇ ನಾವು ವ್ಯವಸಾಯ ಮಾಡೋಕೆ ಶುರುವಾದ. ಹಾಗೇನಾಗ್ತದೆ ನಮಗೆ ಇನ್ನು ತೆಂಗು ಗಂಟೆ ಸಮಸ್ಯೆ ಬರೋದಾಗಲಿಲ್ಲ. ತೆಂಗು ಪಲಕ್ಕೆ ಬಂದ್ಮೇಲೆ ಅದ್ರ ಆದಾಯ ಸಿಗ್ತಾ ಇತ್ತು. ಇದ್ರ ಸಣ್ಣ ಪುಟ್ಟ ಭತ್ತರಾಗಿ ಜೀವನ ಮಾಡ್ಬೋದಾಯ್ತು. ಯಾಕೋ ಜೀವನ ಮಾಡೋದು ಕಷ್ಟ ಆಗುತ್ತೆ, ವ್ಯವಸಾಯನ 3 ಭಾಗವಾಗಿ ವಿಂಗಡಣೆ ಮಾಡ್ಕೋಬೇಕು ಅಂತ ಮಾಡ್ಕೊಂಡೆ. ಒಂದು ಮರ ಆಧಾರಿತ ಬೇಸಾಯ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದೆ, ಇನ್ನೊಂದು ಸಸ್ಯ ಆಧಾರಿತ ಬೇಸಾಯ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದೆ, ಇನ್ನೊಂದು ಬರೀ ಕೃಷಿ ಮಾಡ್ಬೇಕಷ್ಟೆ. ಕೃಷಿ ಮಾಡ್ಬೋದು ಅಂದ್ರೆ ಅವತ್ತಾವತ್ತು ಬದುಕ್ಬೋದಷ್ಟೆ. ಭತ್ತರಾಗಿ ಏನ ಈಗ ನೀವು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಸಮಯದಲ್ಲಿ ಅಥವಾ ನೀವು ಬೆಂಗಳೂರಲ್ಲಿ ಇದ್ದ ಸಮಯದಲ್ಲಿ ಇಲ್ಲಿ ಯಾರು ಕೃಷಿ ಮಾಡ್ತಾ ಇದ್ರು? ನಮ್ಮ ತಂದೆ ತಾಯಿ ಬೇಸರಿದ್ದಾರೆ. ಏನ್ ಬೆಳೀತಾ ಇದ್ರು ಅವರು? ಅವರು ಜೀವನ ಕಷ್ಟ ಅಷ್ಟೇ, ಭತ್ತರಾಗಿ ಬೆಳೀತಾ ಇದ್ರು. ಏನಾವತ್ತ ಇಬ್ರೇ ಇದ್ರು, ನಾನು ಇಬ್ರು ಮಕ್ಳು ಬೆಂಗಳೂರಲ್ಲಿ ಇದ್ದು ಇನ್ ಯಾರು ಇರ್ಲಿಲ್ಲ. ಇಬ್ರು ಮಕ್ಕಳಲ್ಲಿ ಅವ್ರಿಬ್ರು ಬೆಂಗಳೂರು ಸೇರ್ಕೊಂಡ ಮೇಲೆ ಇಲ್ಲಿ ಮಾಡ್ಯಾರ ಯಾರು ಸರಿ ಸಾಕಾಗ್ತಿತ್ತು, ಏನೋ ಸಮಸ್ಯೆ ಆಗ್ತಿರ್ಲ. ಆದ್ರೆ ಕಷ್ಟ ಆಯ್ತು ಅವ್ರಿಗೂ, ಅವ್ರು 1 ವರ್ಷ ಕಣದೇ ಮಾಡಿರ್ಲಿಲ್ಲ. ಈಗ ಮೊದಲು ನೀವು ಬೆಳೆದಂತ ಬೆಳೆ ಯಾವ್ದು, ಆ ಅನುಭವ ಏನು, ಮತ್ತೆ ಬೆಳೆ ಹಾಕಕ್ಕಿಂತ ಮುಂಚೆ ಈ ರೀತಿ ವಿಂಗಡಣೆ ಮಾಡೋದೇ ಆಗ್ಲಿ, ಇದನ್ ಬೆಳಿಬೇಕು ಹೀಗ್ ಬೆಳಿಬೇಕು ಅಂತ ಅದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು, ಹೆಂಗ್ ಮನವರಿಕೆ ಆಯ್ತು? ಸರ್ ಹೆಂಗಾಯ್ತು ಅಂದ್ರೆ, ಫಸ್ಟ್ ನಮ್ಮಲ್ಲಿ ಹುರುಳಿ ಬೆಳೀತಾ ಇದ್ರು, ರಾಗಿ ಬೆಳೀತಾ ಇದ್ರು. ಯಾಕೆ ನಮ್ದು ಡ್ರೈ ಲ್ಯಾಂಡ್, ಮಳೆ ಬಿದ್ರೆ ಆಶ್ರಯ, ಮಳೆ ಇಲ್ಲ ಅಂದ್ರೆ ಏನು ಇಲ್ಲ. ನಾವ್ ಏನಾರ ಭತ್ತ ಬೆಳಿಬೇಕು ಅಂದ್ರೆ ಪಕ್ಕದಲ್ಲಿ 1-5 ಕಿಲೋಮೀಟರ್ ಚಾನಲ್ ಇತ್ತು, ಅಲ್ಲಿ ಹೋಗಿ ಜಮೀನಲ್ಲಿ ತೆಗೆದು ಭತ್ತ ಮಾಡ್ಬೇಕಾಯ್ತು. ನಮ್ಮಲ್ಲಿ ಭತ್ತನೇ ಬೆಳೆಯಕ್ ಭೂಮಿ ಇರ್ಲಿಲ್ಲ. ಮಳೆ ಆಧಾರಿತದಲ್ಲಿ ಹುರುಳಿ ರಾಗಿ ಇಷ್ಟೇ. ಕೊಳವೆ ಬಾವಿ ಮಾಡಿದ್ಮೇಲೆ ಏನಾದ್ರು ಒಂದು ತರಕಾರಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾಗ ಹೂನ್ ಬೇಸಾಯ ಮಾಡೋಣ ಸ್ಟಾರ್ಟ್ ಮಾಡ್ದೆ. ಶುರು ಮಾಡಿದ್ದೆ ಆ ತರ ಹೂನ್ ಬೇಸಾಯದ್ರೆ ಶುರು ಮಾಡ್ದೆ. ಹೂನ್ ಬೇಸಾಯ ಮಾಡಿದಾಗ ನಾವು ಕಂಟಿನ್ಯೂ ಹೂ ಬೆಳಿಬೇಕು ಅಂದ್ರೆ, ಯಾಕೆಂದ್ರೆ 10 ಕ್ವಿಂಟೆ ಮಾಡ್ಬಿಟ್ಟು ನಾವು ಕೈ ಸುಟ್ಕೊಡೋದು ಬೇಡ, 3-4 ಕ್ವಿಂಟೆ ಮಾಡ್ಕೊಂಡು ಏನಾದ್ರು ನಮ್ಮ ಮನೆಯವರು, ಯಾಕೆಂದ್ರೆ ಇವತ್ತು ಲೇಬರ್ ಸಮಸ್ಯೆ ಜಾಸ್ತಿ ಆಗಿದೆ. ಹಂಗಲ್ಲ, ಈಗ ಹೂವಿನ ಬೇಸಾಯ ಮಾಡ್ಬೇಕು ಅಂತ ನಿಮ್ಗೆ ಹೆಂಗ ಅನ್ನಿಸ್ತು? ಅಕ್ಕಪಕ್ಕದವ್ರು ನೋಡಿದ್ರ ಇಲ್ಲ, ತರಬೇತಿ ಪಡೆದ್ರ? ಇಲ್ಲ ಸರ್, ತರಬೇತಿ ಪಡೆದಿರ್ಲಿಲ್ಲ. ನಮ್ ತಂದೆ ಪಕ್ಕದಲ್ಲಿ ಎಲ್ಲ ನೋಡ್ಕೊಬರ್ತಾ ಇದ್ರು. ನಮ್ಗೆ ಯಾಕೆ ಅಂದ್ರೆ ಸೂಟಬಲ್ ಆಗಂದ್ರೆ ಸ್ವಲ್ಪ ಸ್ವಲ್ಪ ಮಾಡ್ಕೋಬೋಗಣ ಬೆಳೆದಂಗೆ ಅಂತ. ಫಸ್ಟ್ ನಮ್ಮೂರಲ್ಲಿ ಯಾರು ಜಾಸ್ತಿ ಬೆಳೀತಾ, ಒಂದು 2-3 ಜನ ಹೂ ಬೆಳೀತಾ ಇದ್ರು. ನಿಮ್ ತಂದೆ ಹೇಳಿದ್ರು ನಿಮ್ಗೆ? ಹೌದು, ಯಾಕೆಂದ್ರೆ ಭೂಮಿ ವಿಂಗಡಣೆ ಮಾಡ್ಕೊಂಡ್ ಮಾಡಿದ್ರೆ ಸರಿ. ಯಾವ ಹೂ ಬೆಳೆದಿದ್ ನೀವು? ಸೇವಂತಿಕೆನ ಸರ್, ನಾವು ಸೇವಂತಿಕೆ. ಅವಾಗೆಲ್ಲ ಜೂಲಾ ಅಂತ ಬರ್ತಿತ್ತು, ಈಗ ಚೇಂಜ್ ಆಗೋಗಿದೆ, ಅದ್ಯಾರು ತಗೊಂಡ್ಬಿಡಿ ಹಳೆ ವೆರೈಟಿ. ಈಗೆಲ್ಲ ಏನಾಗಿದೆ ಅಂದ್ರೆ ಮಾಡ್ರನ್ ಹೂ ಆಗ್ಬಿಟ್ಟಿದೆ. ಈಗ ಮಾರಿಗೋಲ್ಡ್, ಪೇಪರ್, ಪೂರ್ಣಿಮಾ, ಪಂಚೆ, ಚಾಂದಿನಿ, ಸುಮಾರು 10-20 ವೆರೈಟಿ ಆಗತ್ತೆ. 10 ವೆರೈಟಿ ಕಂಟಿನ್ಯೂ ಬೆಳೀತಾ ಇದೆ ಚೈನಾ ಸ್ಟಾರ್ ಇವೆಲ್ಲನೇ. ಅದರಲ್ಲೂ ನಂದು ಒಂದು ಆರ್ಟಿಕಲ್. ಈಗ ಹೆಂಗ್ ಮಾರುಕಟ್ಟೆ ಮಾಡಿದ್ರಿ ಯಾವಾಗ ಸರ್? ಅವಾಗ ನಾವೇ ಕಟ್ಟೋದು, ನಾವೇ ಮಾರ್ಕೆಟ್. ನಾವು ಫಸ್ಟ್ ಬೀದಿ ಮೇಲೆ ಮಾರ್ಕೆಟ್ ಮಾರಾಟ ಮಾಡ್ತಾ ಇದ್ವಿ. ಕಟ್ಕೊಂಡು ಹೋಗಿ ಊರ್ ಸುತ್ತ ರೌಂಡ್ ಹಾಕೊಂಡು ಗಾಡಿ ತಗೊಂಡು ಹೂವು ಹೂವು ಅಂತ ವ್ಯಾಪಾರ ಮಾಡ್ಕೊಂಡು ಬಂದು ಉಳ್ಕೊಂಡದ್ದು ತಗೊಂಡು ಅಂಗಡಿ ಕೊಟ್ಬಿಟ್ಟು. ಮೊದಲನೇ ಬೆಳೆ ಯಶಸ್ವಿ ಆಯ್ತು. ಹೌದು, ಮೊದಲನೇ ಬೆಳೆ ಯಶಸ್ವಿ ಆಯ್ತು. ಯಶಸ್ವಿ ಆದ್ಮೇಲೆ ಜೊತೆಗೆ ನಾವು ಅಲ್ಲೇ ಟೊಮೊಟೊ ಮಾಡೋಕೆ ಶುರುವಾದೋ, ಬಜ್ಜಿ ಮೆಣಸಿನಕಾಯಿ ಬೆಳೆಯಕ್ಕೆ ಶುರುವಾದೋ. ಎಷ್ಟೇ ಬೆಳೆದ್ರೂ ನಮ್ಗೆ ಎಷ್ಟಾಗಬೇಕಷ್ಟೇ, ತಗೊಂಡೋಗಿ ಸೇಲ್ ಮಾಡೋ ಕೆಪಾಸಿಟಿ ಎಷ್ಟು ಬೇಕು? ನೀವೇ ಎಷ್ಟು ಮಾರುಕಟ್ಟೆಗೆ ತಗೊಂಡೋಗಿ ಮಾರಕ್ಕಾಗುತ್ತೆ ಅಷ್ಟು ಬೆಳೀತಾ ಇದ್ದೀರಿ. ಸೇಲ್ ಮಾಡ್ತಾ ಮತ್ತೆ ಯಾವ ಅಂಗಡಿಗಳಲ್ಲಿ ಎಷ್ಟು ಕೇಳ್ತಾರೆ ಅಷ್ಟಕ್ಕೆ ಮಾತ್ರ ಮಾರ್ಕೆಟಿಂಗ್ ಮಾಡ್ಕೊಂಡು ನಾವು ಮೆಣಸಿನಕಾಯಿ ಬೆಳೆದ್ರು ಅಷ್ಟೇ, ಎಷ್ಟು ಹೋಟ್ಲುಗಳೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಮಾರುಕಟ್ಟೆಲ್ಲ. ಹೋಟ್ಲುಗಳು ಕೆಜಿ ಲೆಕ್ಕದಲ್ಲ ಕೊಡ್ತಾ ಇದ್ದೀನಿ, 50 ಕೆಜಿ ಕುಂಟಲ್ ಗಟ್ಟಲೆ ತಗೊಂಡಿದ್ದಾರೆ. ಪ್ರತಿಯೊಂದು ಕಡೆ ಆರ್ಡರ್ ತಗೊಂಡು ನಂಬರ್ ತಗೊಂಡು ಕೊಡ್ತಾ ಇದ್ದೀವಿ. ಯಾವ್ದೇ ಬೆಳೆ ಮಾಡಿದ್ರು ಈ ಟೊಮೆಟೊ ತಗೊಂಡ್ರು ಅಷ್ಟೇ, ನಾನು ನೇರವಾಗಿ ಗ್ರಾಹಕರು ಕೊಡೋದ್ರಲ್ಲ ಅಂದ್ರೆ ಸಂತೆಲ್ ಕೊಟ್ರು ಅದೇ ಎಲ್ಲ ಸಿಫ್ಟಿಂಗ್, ನಾನು ಮೇಲೆ ರೈಟ್ ಹೋಗುತ್ತೆ ಅಷ್ಟು ಆದಾಯ ಸಿಕ್ಕಿದ್ರೆ ಮಾತ್ರ ಕೊಡ್ತೀನಿ, ಇಲ್ಲ ನಾನೇ ಕುಂದ್ಕೊಂಡು ಆರಾಮಾಗಿ ವ್ಯವಸಾಯ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ವಿ. ಅಂದ್ರೆ ನೀವು ಬೆಳೆ ಹಾಕುವಾಗಲೇ ನಿರ್ಧಾರ ಮಾಡಿದ್ರಿ? ಸರ್, ನಾವು ಬೆಳೆ ಹಾಕಾಗಲೇ ನಿರ್ಧಾರ ಮಾಡ್ತೀವಿ. ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನಕ್ಕೆ ವ್ಯವಸಾಯಕ್ಕೆ ಎಷ್ಟು ಬೆಳೆ ಬೇಕು ಅಷ್ಟೇ ಹಾಕೋದು. ಯಾಕೆ ಲೇಬರ್ ಸಹ ಒಂದೊಂದು ಟೈಮಲ್ಲಿ ಸಿಗಲ್ಲ ನಮಗೆ, ಆ ಟೈಮಲ್ಲಿ ಮಾಡಲಿಲ್ಲ ಅಂದ್ರೆ ಏನು ಪ್ರಯೋಜನ ಆಗಲ್ಲ. ಇದರಿಂದ ಎಷ್ಟು ಬೆಳೆ ಮಾಡಬೇಕು ಅಷ್ಟೇ ಡಿಸೈಡ್ ಮಾಡಿ, ಅಟ್ಲೀಸ್ಟ್ ಸ್ವಲ್ಪ ಜಾಸ್ತಿ ಆದರೆ ಒಂದು ಎರಡು ಆಳು ಏನೋ ತಗೊಂಡು ಮಾಡ್ಬೋದೇನೋ ವ್ಯವಸಾಯ ಅನ್ನೋ ಕೆಪಾಸಿಟಿ ಮಾಡ್ಬೋದೇವಿನ. ಅಂದ್ರೆ ನಾವು ಇವತ್ತು ಕಾರ್ಮಿಕರ ಮೇಲೆ ಡಿವೈಡ್ ಮಾಡಿ ಬೆಳೆ ಮಾಡ್ಬಿಟ್ರಂತೂ ರೈತ ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ. ಯಾಕೆಂದ್ರೆ ಅವ್ರು ಬಂದು ನಾವು ಕೆಲಸ ಮಾಡಿಸ್ಕೋಬೇಕಿವಿನ, ನಾವು ಕೆಲಸ ಮಾಡಬೇಕಂದ್ರೆ ಅವ್ರು ಬರಲ್ಲ. ಈಗ ರಾಜೇಗೌಡ್ರೆ, ಒಟ್ಟಿನಲ್ಲಿ ನೀರಿನ ವ್ಯವಸ್ಥೆ ಮಾಡ್ಕೊಂಡ್ರಿ ಬೆಂಗಳೂರಲ್ಲಿ, ನೀವ್ ಏನ್ ದುಡಿದ್ರಿ? ಸರ್, ಬೆಂಗಳೂರು ದುಡಿದಲ್ಲ, ನೀರಲ್ಲೇ ಹೋಗ್ಬಿಡ್ತೇವೆ. ನೀರಿಗೆ ಹಾಕಿದ್ರಿ ಅಂದ್ರೆ ನೀರಿನ ಒಂದು ಮೂಲಗಳಿಗೆ ಹಾಕಿದ್ರಿ? ನೀರಿನ ಮೂಲಗಳಿಗೆ ಹಾಕ್ಬಿಟ್ಟೆ ಬೆಂಗಳೂರು. ಇನ್ನು ನೀವೇ ತಿಳಿಸಿದ ಹಾಗೆ ಮೂರು ರೀತಿ ನಿಮ್ಮ ಆದ್ಯತೆಯನ್ನ ನೀವು ಮಾಡ್ಕೊಂಡ್ರಿ. ಹೌದು ಸರ್. ಮೊದಲನೇದು ಅರಣ್ಯ ಕೃಷಿ ಹೇಳಿ. ಅರಣ್ಯ ಕೃಷಿ 1 ಎಕರೆ ಪ್ರದೇಶದಲ್ಲಿ ಮಾಡ್ತಾ ಇದ್ರಿ ಸರ್, ಅಲ್ಲಿ ಯಾವ ಸಸಿಗಳು ಯಾವ ಒಂದು ಅಂತರದಲ್ಲಿ ಏನ್ ನಿರೀಕ್ಷೆ ಇಟ್ಕೊಂಡು ಮಾಡಿದಿರಿ, ಹೇಗ್ ಮಾಡಿದ್ರಿ? ಸರ್, ಅಲ್ಲಿ ಏನ್ ಮಾಡುದು ಅಂದ್ರೆ ಅದು ಪಕ್ಕದಲ್ಲಿ ಫಾರೆಸ್ಟ್ ಇತ್ತು, ನಾವು ಅಲ್ಲಿ ಬೆಳೆಗೆ ಹೋಗ್ತಾ ಇರ್ಲಿಲ್ಲ. ನಾನು ಅದಕ್ಕೆ 1 ಎಕರೆ ಒಂದು 8 ಅಡಿ ಅಂತರದಲ್ಲಿ ಗಿಡದಿಂದ ಗಿಡಕ್ಕೆ ಪೇಸ್ ಕೊಟ್ಬಿಟ್ಟು ನೀಲಗಿರಿ ಮಾಡಿಸ್ಬಿಟ್ಬಿಟ್ಟೆ. ಇವತ್ತು ಮಾರ್ಕೆಟಿಂಗ್ ಇಲ್ಲ ಅದಕ್ಕೆ, ಆದ್ರೆ ಅವತ್ತು ಮಾಡಿಬಿಟ್ಟೆ, ಚೆನ್ನಾಗಿತ್ತು ಮಾರ್ಕೆಟ್ ಬಂದ್ಬಿಟ್ಟು. ಈಗ ಅನ್ಸುತ್ತೆ ಯಾರಿನಕ್ಕೆ ನಾನು ಅರಣ್ಯ ಮಾಡಿದೆ ಅಲ್ಲಿ ಅನ್ನೋದಕ್ಕೆ, ಯಾಕೆಂದ್ರೆ ಅದು ನಾನು ಅರಣ್ಯ ಲ್ಯಾಂಡ್ ಒಂದೇ ಇಟ್ಕೊಬಿಟ್ಟು ಅರಣ್ಯ ಮಾಡಿಬಿಟ್ಟು. ಈಗ ಅನ್ಸುತ್ತೆ ಆ ಭೂಮಿ ಇಲ್ಲಿದ್ರೆ ಇನ್ನೂ ಒಳ್ಳೆ ಚೆನ್ನಾಗದಲ್ಲಪ್ಪ ಅನಿಸ್ತಾ ಇದೆ ನನಗೆ. ಕಿತ್ತಿ ಮತ್ತೆ ಅದನ್ನ ಭೂಮಿನ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಯೋಜನೆ ಇದೆ. ಇನ್ನ ನಾನು ಈಗ ಮಾಡಿರೋ ತೋಟದಲ್ಲಿ ಮರ ಆಧಾರಿತ ಬೇಸಾಯದಲ್ಲಿ ಇದಾಕಿದ್ದೀನಿ. ಹೆಬ್ಬೆವು ಸಿಲ್ವರ್ ಹೆಬ್ಬೆವು ಎಷ್ಟು ಹಾಕಿದ್ರಿ? ಹೆಬ್ಬೆ ಒಂದು 80 ಗಿಡ ಹಾಕಿದೀನಿ ಸರ್, ಸಿಲ್ವರ್ ಒಂದು 20 ಗಿಡ ಹಾಕಿದ್ದೀನಿ. ಎಷ್ಟು ವಯಸ್ಸು ಅದಕ್ಕೆ? ಹೆಬ್ಬೆವು ಒಂದು 5 ವರ್ಷ ಆಗಿದೆ, 5 ವರ್ಷ ಆಗಿದೆ. ಅದನ್ನು ಯಾರೋ ಫ್ರೀ ಕೊಟ್ಟಿದ್ದು, ಕೃಷಿ ಇಲಾಖೆಗಳಿಂದ ತಂದು ಬಿಸಾಕ್ಬಿಟ್ಟು ಹೋಗಿದ್ರು. ಅದನ್ನ ಅಲ್ಲೇ ತೆಂಗಿನ 2 ವರ್ಷದಲ್ಲಿ ಕಟಾವ್ ಬರತ್ತಾಗರದು ಇಲ್ಲ ಸರ್, ಇನ್ನೊಂದು 5 ವರ್ಷ ಬರಬೇಕು. ಯಾಕೆಂದ್ರೆ ಮಧ್ಯದಲ್ಲಿ ತೆಂಗಿದೆಯಲ್ಲ, ಈಲ್ಡ್ ಜಾಸ್ತಿ ಅಷ್ಟು ದಪ್ಪಾಗಿಲ್ಲ. ಇನ್ನು 10 ವರ್ಷಕ್ಕೆ ನಿಮ್ಗೆ ಬೇಕಾಗುತ್ತೆ, ನಮ್ಮ ಭೂಮಿಲಿ 12 ವರ್ಷ ಬೇಕಾಗುತ್ತೆ ಹೆಬ್ಬೆವು. ನಿಮ್ ಭೂಮಿಯಲ್ಲಿ ಬೆಳವಣಿಗೆ ಆ ತರ ಇದೆ? ಇದೆ ಅಂದ್ರೆ ಎಲ್ಲ ಬೆಳೆಗಳು ಒತ್ತಾದ್ರಿಂದ ಹಂಗಾಗ್ತಾ ಇದೆ. ಇನ್ನು ಎರಡನೇದು ನೀವು ಹೇಳಿದ್ರಿ, ಈ ಒಂದು ದಿನಕ್ಕೆ ಅನುಕೂಲ ಆಗೋ ತರ ಕೃಷಿ, ಆ ಒಂದು ಇದರಲ್ಲಿ ಹೂವಿನ ಕೃಷಿ ತರಕಾರಿ ಕೃಷಿ. ಯಾವುದೇ ರೈತ ಆಗ್ಲಿ ಅವನು ದಿನ ಹಣ ನೋಡ್ಬೇಕು. ನನ್ನ ಪ್ರಕಾರ ಸಸ್ಯ ಕೃಷಿ ಅಂತ ಸ್ಟಾರ್ಟ್ ಮಾಡ್ತು ಅಂದ್ರೆ ಹೂವಿನ ಬೇಸಾಯ ಆಗ್ಬೋದು, ತರಕಾರಿ ಬೇಸಾಯ ಆಗ್ಬೋದು, ಸೊಪ್ಪಿನ ಬೇಸಾಯ ಆಗ್ಬೋದು, ಎಲ್ಲಕ್ಕಿಂತ ಉತ್ತಮವಾದ. ಹೇಳಿ, ನೀವ್ ಯಾವ ತರ ಮಾಡಿದ್ರಿ? ಸೊಪ್ಪಿನ ಬೇಸಾಯ ಸರ್ ಮಾಡ್ತಾ ಇದ್ದ. ಎಷ್ಟು ಎಷ್ಟು ಕುಂಟೆ? ಒಂದೊಂದು ಕುಂಟೆ ವಿಸ್ತೀರ್ಣಕ್ಕೆ ಒಂದ 5 ವೆರೈಟಿ ಸೊಪ್ಪು ಮಾಡ್ತಾ ಇದ್ದ. ಕಿಲ್ಕೀರೆ, ಕೀರೆ, ತಬ್ಬಸ್ಗೆ, ಕೊತ್ತಂಬರಿ, ಮೆಂತ್ಯ. ನಾವೇ ಕುಂತ್ಕೊಂಡು ಡೈರೆಕ್ಟ್ಗೆ ಕೊಪ್ಪ, ಕೆರಗೋಡು, ಬಸರಳಸ್ ಅಂತೇಳಿ ಮಾರಾಟ ಮಾಡ್ತಾ ಇದ್ದ. ಫಸ್ಟ್ ಸೊಪ್ಪಿನ ಬೇಸಾಯ ವ್ಯವಸಾಯ ಮಾಡ್ತಾ ಇದ್ದಾಗ ತೆಂಗು ನಮ್ಗೆ ಮೇನು ಸೊಪ್ಪಿನ ಬೇಸಾಯ ಇಂಪಾರ್ಟೆಂಟ್ ಅಲ್ಲ. ತೆಂಗು ಮರ ಮೇಕೇಳ್ಬೇಕು, ಅದ್ರ ಫಲ ನೋಡ್ಬೇಕು, ಒಳಗಡೆ ವ್ಯವಸಾಯ ಮಾಡ್ಕೊಂಡ್ರಿಂದ ಸರಿ. ಸೊಪ್ಪ ಆಯ್ತು, ಆಮೇಲೆ ತರಕಾರಿಗಳು ಏನೇನು? ಆಮೇಲೆ ತರಕಾರಿ ನಾವು ಬಿನಿಸ್ ಮಾಡುದು, ಬಿನಿಸ್ ಒಂದು 5 ಕುಂಟೆ, ಆಮೇಲೆ ಬಜ್ಜಿ ಮೆಣಸಿನಕಾಯಿ 1 ಕುಂಟೆ. ಹಿಂಗೆ ಶಿಫ್ಟಿಂಗ್ ವರ್ಷ ಪೂರ್ತಿ ತರಕಾರಿ ಬೆದರಿದೆ. ಟೊಮೆಟೋ ಇಂಟರ್ ಕ್ರಾಪ್ ಆಗಿ ಸೀಸನ್ ಅಲ್ಲಿ ಅವರೇ ಗಿಡ, ತೊಗರಿ ಬೇಸಾಯ, ಏನ್ ಸೀಸನ್ ಅಲ್ಲಿ ಯಾವ ಕ್ರಾಪ್ ಹಾಕಿದ್ರೆ ಆ ಕ್ರಾಪ್ ಸೂಟಬಲ್ ಆಗುತ್ತೆ, ಟೊಮೆಟೊ ಮುರಿ ಆದ್ಮೇಲೆ ಏನೇನು ಮಾಡಬಹುದು, ಆ ತರದಲ್ಲಿ ಇಂಟರ್ ಕ್ರಾಪ್ ಒಳಗಡೆ ಸ್ಟಾರ್ಟ್ ಮಾಡೋ ಶುರು ಅದು. ಆ ಕ್ರಾಪ್ ಅಲ್ಲಿ ನಮ್ಗೆ ಆದಾಯ ಎಷ್ಟು ಬರುತ್ತೆ ಅಂತ ಯೋಚನೆ ಮಾಡುದು. ಅಟ್ಲೀಸ್ಟ್ ಒಂದು ಟೊಮೆಟೋಗೆ 1,000 ರೂಪಾಯಿಗೆ 5,000 ಖರ್ಚು ಮಾಡಿದ್ರೆ ಕನಿಷ್ಠ ಒಂದು 15,000 ರೂಪಾಯಿ ಸಂಪಾದನೆ ನಮ್ಮ ಅಂದಾಜು. 50,000 ಆದಾಯ ಮಾಡಬಹುದೇನ? ಅಂದಾಜು 15,000 ರೂಪಾಯಿ ನಾನು ದುಡಿತೀನಿ ಅನ್ನೋ ಕೆಪಾಸಿಟಿ ನನಗೆ ಬೇಕು. 5,000 ಖರ್ಚು ಮಾಡಿ 15,000 ತಗೋತೀನಿ ಅಂದ್ರೆ ವ್ಯವಸಾಯ ಮಾಡ್ಬೇಕಾಗಿಲ್ಲ. 5,000 ಮಾಡಿ ನಿನ್ನ 5,000 ಸಾಲ ಮಾಡ್ಕೋತೀನಿ ಅಂದ್ರೆ ವ್ಯವಸಾಯದಲ್ಲಿ ಬಹಳ ಕಷ್ಟ ಇದೆ. ನೀವು ಮೊದಲೇ ನಿರ್ಧಾರ ಮಾಡ್ಕೊಂಡು ಹೋದ್ರಿ? ಸರ್, ನಾನು ನಿರ್ಧಾರ ಮಾಡಿದ್ರೆ ಯಾಕೆಂದ್ರೆ ಇವತ್ತು ನಮ್ಮ ರೈತರು ಏನಾಗಿದ್ದಾರೆ ಅಂದ್ರೆ, ಎಲ್ಲೋ ಯಾರೋ ಒಬ್ಬನಿಗೆ ಟೊಮೆಟೋ 1 ಕೋಟಿ ಹೆಚ್ಚು ಕಮ್ಮಿ 1 ಎಕರೆಗೆ 10 ಲಕ್ಷ ಆದಾಯ ಮಾಡ್ದ ಅಂತಂದ್ರೆ ಎಲ್ಲ ಅದನ್ನೇ ಬೆಳೀತಾರೆ. ಯಾವ್ದೋ ಒಂದು ಸೀಸನ್ ಲಾಟ್ರಿ ಬೆಳೀತು ಅಂದ್ರೆ ವರ್ಷ ಪೂರ್ತಿ ಅದಾಗಲ್ಲ. ಅದಕ್ಕೆ ನಾವು ಬೆಳೆಗಳ ವಿಂಗಡಣೆ ಮಾಡ್ಕೊಂಡು ಒಂದಲ್ಲ 4 ತರ 1 ಎಕರೆ 4 ವೆರೈಟಿ ಬೆಳೆ ಮಾಡ್ಬೇಕು. ಒಂದಿಲ್ಲ ಒಂದ್ ನಮ್ ಕೈ ಹಿಡಿತದೆ. ಈಗ ಮೆಣಸಿನಕಾಯಿ ಆಗ್ಬೋದು, ಟೊಮೆಟೋ ಆಗ್ಬೋದು, ಇಲ್ಲ ಕ್ಯಾಪ್ಸಿಕಮ್ ಆಗ್ಬೋದು, ಇಲ್ಲ ಹೂವಿ ಆಗ್ಬೋದು. ಸುಮ್ನೆ 1 ಎಕರೆ ಹೂ ನೀಡೋ, ಯಾವತ್ತೋ 500 ರೂಪಾಯಿಗೆ ಒಂದ್ ಮಾರು ಹೂ ಹೋಗ್ತು ಅಂದ್ಬಿಟ್ಟು ನಾನು ಹೂನೇ ಇಟ್ಬಿಟ್ರೆ ಹೂ ಸರ ಆಳಿರಲ್ಲ, ಕಟ್ಟಕ್ಕಾಗಲ್ಲ. ನೀವು ವರ್ಷ ಪೂರ್ತಿ ಹೂ ಬೇಸಾಯ ಮಾಡ್ತೀನಿ? ಸರ್, ವರ್ಷ ಪೂರ್ತಿ ಹೂವಿನ ಬೇಸಾಯ ಕಂಪಲ್ಸರಿ ಮಾಡ್ತೀವಿ. ಹೇಳಿ, ಯಾವ್ಯಾವ ತಳಿಗಳು ಯಾವ್ಯಾವ ಬೆಳೆಗಳನ್ನ ಹಾಕ್ತಿರಿ, ಹೇಗೆ ಅದರ ಒಂದು ನಿರ್ವಹಣೆ ಮಾಡ್ತೀರಿ, ಅದೆಲ್ಲ ಹೇಳ್ತಾ ಹೋಗಿ. ಸರ್, ಈಗ ನಾವು ವರ್ಷ ಪೂರ್ತಿ ವ್ಯವಸಾಯ ಮಾಡೋದ್ರಲ್ಲಿ ಫಸ್ಟ್ ನಾವು ಡಿಸೆಂಬರ್ಗೆ ಪೇಪರ್ ಎಲ್ಲೋ ಪೇಪರ್ ವೆಟ್ ನಾಟಿ ಮಾಡ್ಕೋತೀವಿ. ಗಿಡದಿಂದ ಗಿಡಕ್ಕೆ ಒಂದೂವರೆ ಅಡಿ, ಸಾಲಿಂದ ಸಾಲಿಗೆ 4-5 ಅಡಿ ಮಾಡ್ತೀವಿ. 4 ಅಡಿ ಪಟ ಪಕ್ಕ ಹೊಡಿತೀವಿ ನಾವು, ಯಾಕೆಂದ್ರೆ ನಮಗೆ ಅದು ಕನಿಷ್ಠ 1 ವರ್ಷದ. ಈಗ ಸಸಿಗಳು ಎಲ್ಲಿಂದ ತರ್ತೀರಿ? ಸಸಿಗಳು ನರ್ಸರಿಯಿಂದ ತರಿಸಿದ. ನರ್ಸರಿಯಿಂದ ತರಬಹುದು, ನಮ್ಮ ಹತ್ರ ಕಾಂಡ ಇರುತ್ತೆ, ಅದನ್ನೇ ಕಟ್ ಮಾಡಿ ನಾಟಿ ಮಾಡಬಹುದು, ಸಮಸ್ಯೆ ಏನಿಲ್ಲ. ಯಾಕೆಂದ್ರೆ ಇದು ಹೂವಿನ ಬೇಸಾಯ ಕಾಂಡದಿಂದ ಬರೋದು, ಸಸಿ ಏನಿಲ್ಲ, ಕಾಂಡದಿಂದ ಅವ್ರು ಸಸಿ ಮಾಡೋದು ಕೆಳಗಡೆ ಕಟ್ಟಿಂಗ್ ಅಲ್ಲಿ. ಇದರಲ್ಲಿ ಬೀಜ ಬರೋದು ಒಂದೇನೆ, ಯಾವುದು ಮಾರಿಗೋಲ್ಡ್ ಚೆಂಡು ಒಂದು ಬೀಜ ಬರುತ್ತೆ, ಚೈನಾ ಸ್ಟಾರ್ ಒಂದು ಬೀಜ ಬರುತ್ತೆ. ಇದ್ದವೆಲ್ಲ ಕಾಂಡದಿಂದ ಕಟ್ ಮಾಡೋದೇ. ನಾವು ಯಾವ್ದೇ ಹೂ ಬೆಳೆದ್ರೂ ಅದು ಬೇಕು ಅಂದ್ರೆ ನರ್ಸರಿಗಳು ತರಬಹುದು, ಅವರು ತಮಿಳುನಾಡಿನ ತರಿಸಿರ್ತಾರೆ. ಇಲ್ವಾ ನಮ್ದೇ ಕಾಂಡ ಕಟ್ ಮಾಡಿ ಬೇರೆ ಕಡೆ ನಾಟಿ ಮಾಡಬಹುದು, ನಾವೇ ಕಟ್ ಮಾಡಿ ನಾವೇ ನಾಟಿ ಮಾಡ್ತೀವಿ ಕೆಲವು ಕಡೆ. ಇಲ್ಲ ಕೆಲವು ಕಡೆ ನಮ್ಮ ಹತ್ರ ಕಾಂಡ ಏನಾರ ಮಳೆ ಬಿದ್ದು ಕೊಳ್ತೋಯ್ತು, ಒಣಗಲಿಲ್ಲ, ನೀರಿಲ್ಲ ಅಂತ ಕೇಳಿದಾಗ ನರ್ಸರಿ ತರಿಸ್ತೀವಿ. ಆಮೇಲೆ ಗಿಡದ ನಿರ್ವಹಣೆ ಹೇಗಿರ್ತದೆ ಅಂದ್ರೆ, ಕನಿಷ್ಠ ಇದು ಬೆಳೆ 2.5 ತಿಂಗಳು ಬೇಕು, ಪೇಪರ್ ಇಲ್ಲ. ಇದರಲ್ಲಿ ಹೂವಲ್ಲಿ ಸುಮಾರು ವೆರೈಟಿ ಇದೆ, ಕೆಲವು ಸೀಸನ್ ಅಲ್ಲೇ ಹೂ ಬಿಡ್ತವೆ, ಇದರಲ್ಲಿ ಸುಮಾರು ವೆರೈಟಿ ಇದೆ, ಅದೆಲ್ಲ ಹೇಳ್ಕೊಡ್ತೀನಿ. ಸೊ ಈ 2.5 ತಿಂಗಳು ಬೆಳೆ ಬಂದಾಗ ನಮ್ಗೆ ಸಿಗೋದು ಇಳುವರಿ ಬಹಳ ಕಡಿಮೆ, ಪೇಪರ್ ಇಲ್ಲ, ಪೇಪರ್ ವೇಟಲ್ಲಿ ನಾವೇನ್ ಕಡಿಮೆ ಇಟ್ಟಿರ್ತೇವೆ ಅಷ್ಟು ಹೂ ಬರುತ್ತೆ ಅಷ್ಟೇ. ಅದ ಕಟಾವು ಮಾಡಿ ಎಡಿಯಿಂದ ದಚ್ಚಿ ಬರುತ್ತಲ್ಲ, ಅದ್ರಲ್ಲಿ ನಮ್ಗೆ ಎಡ್ನೇ ಬೆಳೆಯಲ್ಲಿ ಜಾಸ್ತಿ ಅಮೌಂಟ್ ಸಿಗೋದು. ಆ ಅಮೌಂಟ್ ಜಾಸ್ತಿ ಸಿಗಬೇಕು ಅಂದ್ರೆ ರೈತ ಏನ್ ಮಾಡ್ತಾನೆ, ಫಸ್ಟ್ ಬೆಳೆ ಕಟಾವ್ ಮಾಡ್ತಾನೆ, ಅಲ್ಲಿ ನೋಡೋದಿಲ್ಲ ಯಾವ್ದೇನ ರೋಗ ಬತ್ತು ಹೂತ್ಬಿಡ್ತಾನೆ. ಕನಿಷ್ಠ ಅದು 1 ವರ್ಷ ರೈತ ಕಂಟಿನ್ಯೂ ಬೆಳೆನ ಕಂಟಿನ್ಯೂ ಮಾಡಿದ್ರೆ ಆ ಹೂವಲ್ಲಿ ಅದೇ ಸಿಗ್ತದೆ. ಅದು ನಾನು ಈಗ ಡಿಸೆಂಬರ್ ನಾಟಿ ಮಾಡೋದಕ್ಕೆ ಅಕ್ಟೋಬರ್ ಗಂಟ ನಷ್ಟ ಇರ್ತದೆ, ಏನಿದ್ರು ಸೆಪ್ಟೆಂಬರ್ ತಿಂಗಳಿಗೆ ಆ ಹೂವನ್ನ ಲಾಸ್ಟ್ ಮಾಡ್ತೀನಿ, ದಸರಾಗ ಮುಗಿಸ್ಬಿಡ್ತೀನಿ, ದಸರಾಗ ಮೊದಲೇ ಮುಗಿಸ್ಬಿಡ್ತೀನಿ. ಯಾಕೆಂದ್ರೆ ದಸರಾಗ ಅದಕ್ಕೆ ಮಾರ್ಕೆಟಿಂಗ್ ಇರಲ್ಲ, ಅದ್ರಲ್ಲಿ ಅದು ಯಾಕಂದ್ರೆ ಸೀಸನ್ ಕರೆಕ್ಟ್ ವೆರೈಟಿ ಚೇಂಜ್ ಮಾಡ್ಬೇಕು ನಾವು. ಯಾವ್ದೇ ಹೂ ಬೆಳಿಲಿ, ಯಾವ ಬೇಸಿಗೆ ಯಾವ ಹೂ ಚೆನ್ನಾಗಿ ನಡೀತದೆ, ಮಳೆಗಾಲದಲ್ಲಿ ಯಾವ ಹೂ ತಡೀತದೆ, ಈ ತರ ನಮ್ದು ಏನಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟಾಪ್ ಮಾಡಿದ್ರೆ, ಈ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಪಚ್ಚೆ ಹೂ ನಾಟಿ ಮಾಡ್ತೀವಿ, ಪಚ್ಚೆ ಅಥವಾ ಪೂರ್ಣಿಮಾ. ಪಚ್ಚೆ ನಾಟಿ ಮಾಡೋದು ಅಕ್ಟೋಬರ್ ತಿಂಗಳು ಬರುತ್ತೆ, ದಸರಾ ಟೈಮ್ ಕರೆಕ್ಟಾಗಿ ಬರುತ್ತೆ. ಈ ಪೂರ್ಣಿಮಾ ಅದು ಅದನ್ನ ಮೇ ತಿಂಗಳಿಗೆ ಮಾಡ್ತೀವಿ. ಪೂರ್ಣಿಮಾ ಮಾಮೂಲಿ ನಮ್ಮ ಕಾರ್ತಿಕ ಮಾಸ ನವಂಬರ್ ಈ ತರ ಬರುತ್ತೆ. ಈ ಸೀಸನ್ ಹೇಗಿದೆ ಅಂದ್ರೆ ಒಂದು ಕೆಲವು ಈ ಪೂರ್ಣಿಮಾ ನೀವು ಇವಾಗ ನೆಟ್ರು ನಿಮ್ಗೆ ಬಿಡೋದೇ ಕರೆಕ್ಟ್ ಆಗಿ ಜನವರಿಗೆ ನೆಟ್ರೆ ಅದು 11 ತಿಂಗಳಿಗೆ ಹೂ ಬಿಡೋದು. ಜನವರಿ ಮೊದಲೇ ನೆಟ್ರೆ ಪಟ್ಟಣ ಬಿಡ್ಬೇಕು, ಸಂಕ್ರೆ ಯುಗಾದಿ ಬಿಡ್ಬಿಡ್ತದೆ, ಇದು ಮೊದಲೇ ಬಿಡ್ತದೆ ಸೀಸನ್. ಉಚ್ಚಳ ಹೂ ಬಿಡೋ ಟೈಮ್ಗೆ ಕೆಲವೊಂದು ಹೂ ಬಿಡ್ತವೆ ಚಾಂದಿನಿ ಅಂದ್ಬಿಟ್ಟು. ಹಾಗೆ ರೈತರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ರೈತರು ಯೋಚನೆ ಮಾಡ್ಬೇಕು, ಯಾವ ಮಾರ್ಕೆಟ್ ಇದೆ, ಯಾವ ಹೂಗೆ ಯಾವ ಟೈಮ್ ಯಾವ ತರ ಮಾರ್ಕೆಟ್ ಇರ್ತದೆ, ಅದನ್ನ ಯೋಚನೆ ಮಾಡಿ ಹೂ ಎಷ್ಟು ದಿನಕ್ಕೆ ಬರುತ್ತೆ, 2.5 ತಿಂಗಳು ಬರುತ್ತೆ, ಕೆಲವು 4 ತಿಂಗಳು ಬರ್ತವೆ, ಕೆಲವು 5 ತಿಂಗಳು ಬರ್ತವೆ. ಇದರಲ್ಲಿ ವೆರೈಟಿ ಚೇಂಜ್ ಮಾಡ್ದಂಗೆ ಹೂವಿನ ಬೇಸಾಯಕ್ಕಿಂತ ಮೇನ್ ಅಗತ್ಯ ಕ್ರಮ ಅಂದ್ರೆ ಕೀಟ ನಿರ್ವಹಣೆ. ಯಾಕೆಂದ್ರೆ ಹೂವು ನಾವು ಬೆಳೆಯೋದು ಬಹಳ ಎಲ್ಲ ಹೇಳ್ತಾರೆ ಹೂ ಬೆಳೆಯೋದು ಬಹಳ ಇಜಿ ಅಂತ, ಅದನ್ನ ಮೇಂಟೆನೆನ್ಸ್ ಇದೆ ಅಲ್ಲ ತುಂಬಾ ಕಷ್ಟ ಇದೆ. ಹೇಳಿ ಯಾವ ತರ ಕೀಟ ಬರುತ್ತೆ, ಏನ್ ಮಾಡ್ತೀರಿ? ಇವಾಗ ಅದಕ್ಕೊಂದು ಸಮಸ್ಯೆ ಆಗಿರದೆ ಅಂದ್ರೆ ಥ್ರಿಪ್ಸ್ ಅಂತ ಬರುತ್ತೆ, ಈಗೆಲ್ಲ ಕೋಳಿ ಏನು ಅಂತಾರೆ, ಸುಮ್ಮನೆ ಅದೆಲ್ಲ ಮೈ ಮೇಲೆ ಮುಲುಮುಲ ಅಂತ ಓಡಾಡ್ತದೆ, ಅದು ಒಳಗಡೆ ಹೋಗಿ ಹಂಗೆ ಹೂನ ಇರ್ತಾ ಇರ್ತದೆ, ಮಂಕಾಗ್ತದೆ. ಅದಕ್ಕೆ ಇವಾಗ ನಾವೇ ಕೆಲವರು ಹೇಳ್ತಾರೆ ಸಾವಯವದ ಬೆಳಿಬಹುದು ಅಂತ, ಸಾವಯವದ ಹೂ ಬೆಳೆಯಕ್ಕೆ ಆಗ್ಲಿಲ್ಲ ಅಂತ ಡಿಸೈಡ್ ಆಗಿ ಸುಮಾರು ಜನ ಕೇಳಿದೆ, ಸಾವಯವದನ್ನ ಹೂ ಬೆಳೆಯಕ್ಕೆ ಆಗ್ತಾಯಿಲ್ಲ, ಕಷ್ಟ ಇದೆ. ನಾವೇನಕ್ಕೆ ಕೆಮಿಕಲ್ ಯೂಸ್ ಮಾಡ್ಲೇಬೇಕು, ಆ ಕೆಮಿಕಲ್ ಯೂಸ್ ಮಾಡಾಗ್ಲು, ಯಾಕೆ ಕೆಮಿಕಲ್ ಯೂಸ್ ಮಾಡಿದ್ರೆ ನಮ್ಗೂ ಆರೋಗ್ಯ ಹಾಳಾಗ್ತದೆ, ಆರೋಗ್ಯ ಹಾಳಾಗಲಿಲ್ಲ ಅಂದ್ರೆ ದುಡ್ಡು ಮಾಡೋಕ್ಕಾಗಲ್ಲ. ಯಾವಾಗ ಅದು ಮಗ್ಗಿರುವಾಗಲೇ ಹೊಡಿತೀರ? ಹೌದು ಸರ್, ಮಗ್ಗು ಸ್ಟಾರ್ಟ್ ಆದ ತಕ್ಷಣ ಅದಕ್ಕೆ ಕೆಮಿಕಲ್ ಕೊಡ್ಲೇಬೇಕು. ಒಂದ್ ಸ್ಪ್ರೇ ಹೊಡಿತೀರ? ಒಂದ್ ಸ್ಪ್ರೇ ಕೊಟ್ಟರು ಆಮೇಲೆ ಹೂ ಸ್ಟಾರ್ಟ್ ಆದ್ಮೇಲೆ 10 ದಿನಕ್ಕೆ ಒಂದ್ ಸ್ಪ್ರೇ ಕೊಡ್ಲೇಬೇಕು ಕಂಪಲ್ಸರಿ. ಅದೇನಂತ ಗಾಳಿ ಸ್ಪ್ರೆಡ್ ಆಗ್ತಾ ಇರ್ತದೆ, ಅದ್ ಮಾಡ್ಲೇಬೇಕು. ಮಾಡ್ಲೇಬೇಕು. ಇಷ್ಟು ಶಾವಂತಿ ಬಗ್ಗೆ ಆಯ್ತು, ಇನ್ ಬೇರೆ ಇನ್ಯಾವ ಹೂ ಬೆಳಿತೀರಾ, ಅವುಗಳೆಲ್ಲ ಹೆಂಗ್ ಮಾಡ್ತೀರಾ? ಸೇವಂತಿಕೆ ಸರ್, ಅದಕ್ಕೆ ನಾನು ಹೇಳಿದ್ದು ಪೇಪರ್ ಬಗ್ಗೆ ಹೇಳಿದೆ, ಪಚ್ಚೆ ಒಂದಿದೆ. ಅದೇ ಸೇವಂತಿಕೆ ಬಗ್ಗೆ ಎಲ್ಲ ಹೇಳಿದ್ರಿ, ಇನ್ನು ಉಳಿದ ಹೂಗಳು ಸೇವಂತಿಕೆ 10-12 ವೆರೈಟಿ ಮಾಡ್ತಾ ಇರೋದು. ಬರೀ ಸೇವಂತಿಕೆ ವೈಟ್ ಬರುತ್ತೆ, ಎಲ್ಲೋ ಬರುತ್ತೆ, ರೆಡ್ ಬರುತ್ತೆ, ನಿಮ್ಗೆ ಸೇವಂತಿಕೆನೆ ವೆರೈಟಿಗಳು ಚೇಂಜ್ ಆಗ್ತಾ ಇದೀವಿ. ವರ್ಷ ಪೂರ್ತಿ ಹೂ ಬೆಳೆಯ ಹಿಂಗೆ ಆ ತರದಲ್ಲಿರುತ್ತೆ. ಆ ಸೇವಂತಿಗೆ ಹೂವು ಆದ್ಮೇಲೆ ತರಕಾರಿ ಮಾಡ್ಕೋತೀವಿ. ತರಕಾರಿ ಅಂದ್ರೆ ನಮ್ಗೆ ಏನೋ ಜಾಸ್ತಿ ಮಾಡಕ್ಕೋಲ್ಲ, 10 ಕುಂಟೆ ವಿಸ್ತೀರ್ಣ, 5 ಕುಂಟೆ, 6-7 ಕುಂಟೆ. ಸಸಿ ತರದ? ಅದು ಸಸಿ ತರ ಸರ್, ಸಸಿ ತರ್ತೀವಿ, ಸಸಿ ತಂದು ನಾಟಿ ಮಾಡ್ತೀವಿ. ಇವಾಗ ಟೊಮಾಟೊ ಬೆಳೆದ್ರಲ್ಲ 60-70 ಕಾಯಿ ಬರುತ್ತೆ, ಇದು ನಾಟಿ ಮಾಡಿದೆ ಸರ್. ಅದಕ್ಕೆ ಈಗೆಲ್ಲ ದಾರ ಹಾಕ್ಬೇಕು, ದಡಿ ಬಡಿಬೇಕು, ತಂತಿ ಎಳಿಬೇಕು. ಅಂತರ್ ಬೇಸಾಯ ಕೆಲವೆಲ್ಲ ಫಸ್ಟ್ ಹೇಳ್ತಿದ್ರು ಪಟ್ಟಿಗೆ 3 ಅಡಿ ಹೇಳ್ತೀರಿ, ಈಗೆಲ್ಲ 5-6 ಅಡಿ ಬಂದಿದೆ. ಫಸ್ಟ್ ಏನಂದ್ರೆ 1 ಎಕರೆಗೆ 10,000 ನೆಟ್ಟಿದ್ರೆ ಈಗ 4,000 ಬಂದಾರೆ ಸಸಿಗಳನ್ನ, ಅಷ್ಟೇ 4,000 ಅಷ್ಟೇ ಇಳುವರಿ ಪಡಿಬಹುದು ನಾವು. ಯಾಕೆಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಸಸಿಗಳು ಒಂದು ಗಿಡಕ್ಕೆ ಕನಿಷ್ಠ 16-18 ಕೈ ಕಾಯಿ ಬಿಡಿಸೋದು ಬಂದ್ಬಿಟ್ಟಿದ್ದಾರೆ ರೈತರು. ಆ ಲೆವೆಲ್ ಬೆಳಿತಾ ಇದಾವೆ, ಯಾಕೆಂದ್ರೆ ಯಾವುದೇ ಬೆಳೆಯಲ್ಲ ಆದಷ್ಟು ಅಂತರ ಜಾಸ್ತಿ ಕೊಡ್ಬೇಕು, ಒತ್ತ ಕೊಟ್ಟಷ್ಟು ನಮ್ಗೆ ಇಳುವರಿ ಕಮ್ಮಿ ಆಗ್ತದೆ. ಪ್ರತಿಯೊಂದು ಬೆಳೆ ಆಗ್ಬೋದು, ಹೂವು ಆಗ್ಬೋದು, ತರಕಾರಿ ಆಗ್ಬೋದು, ಭತ್ತನೂ ಆಗ್ಬೋದು, ನಾಟಿ ರಾಗಿನೂ ಆಗ್ಬೋದು, ಅಂತರ ಜಾಸ್ತಿ ಕೊಟ್ಟು ನಾವು ಬೆಳೆ ಮಾಡ್ಬೇಕು. ಭೂಮಿ ಸಿದ್ಧತೆ ಹೆಂಗಿದೆ ಗೊತ್ತೆ ಸರ್? ನಾವು ಯಾವುದೇ ಭೂಮಿ ಸಿದ್ಧತೆ ಮಾಡ್ಕೋಬೇಕಾದ್ರೆ ಫಸ್ಟ್ ಚೆಂಬೆ ಇಲ್ಲ ಉರುಳೆ ಬಿತ್ತಾ ಇದೀವಿ, ಅದನ್ನ ರೋಟರ್ ಮಾಡಿಸಿ ಆಮೇಲೆ ವ್ಯವಸಾಯ ಸ್ಟಾರ್ಟ್ ಮಾಡ್ತೀವಿ. ಪಕ್ಕದಲ್ಲಿ ಕೆರೆ ಇದೆ, ಕೆರೆಯಿಂದ ಗೋಡ್ ಹುಡ್ಕೋತೀವಿ. ಆಮೇಲೆ ಗೊಬ್ಬರ ಇದೆ ನಮ್ಮಲ್ಲಿ, ಯಾಕೆಂದ್ರೆ ಮೇಕೆಗಳಿವೆ, ಎಮ್ಮೆ ಇವೆ, ಎತ್ತಿವೆ, ಅದ್ರ ಜೊತೆ ಮಣ್ಣು ಮಿಕ್ಸ್ ಮಾಡಿ ಬುಡಕ್ಕೆ ಸುರಿತಾ ಇದೀವಿ ನಾವು ಗೊಬ್ಬರಗಳನ್ನು. ಮುಂಚೆನೆ ಹಾಕಿರ್ತೀರಿ ಈ ಕಡ್ಡಿ ನೆಡಕ್ಕಿಂತ ಮುಂಚೆನೆ? ಭೂಮಿಗೆ ರೋಟರ್ವೇಟ್ ಮಾಡಿರ್ತೀವಿ, ಇಲ್ಲ ಕಡ್ಡಿ ನೆಟ್ಟಾದ್ನ ಮುರಿಗೆ ಸುರಿಸ್ತಾ ಇದೀನಿ ಕೆಲವೆಲ್ಲ. ಎಷ್ಟು ದಿನ ಅದನ್ನ ಹಂಗೆ ಬೀಳ್ಬಿಡ್ತೀರಿ? ಕನಿಷ್ಠ ಈಗ ಒಂದ್ ಬೆಳೆ ಮಾಡಿದ್ರೆ ನಾನು 3-4 ತಿಂಗಳ ಗ್ಯಾಪ್ ಬಿಡ್ತೀನಿ. ಯಾಕೆಂದ್ರೆ ಅದ್ರಲ್ಲಿ ಇದ್ರೆ ರೋಗಗಳೆಲ್ಲ ಹೋಗ್ಬೇಕು, ಅದಕ್ಕೆ ಗ್ಯಾಪ್ ಬಿಡ್ತೀನಿ ಅಂದ್ರೆ ಭೂಮಿ ಖಾಲಿ ಬಿಡಲ್ಲ, ಉಳಿನ ಚೆಂಬೆನ ಬಿತ್ಬಿಟ್ಟು ಒಂದು ಹಸಿರೆಲ್ಲ ಗೊಬ್ಬರ ಹಾಕ್ಬಿಟ್ಟು ಅದನ್ನ ಏನ ರೋಗ ಇದ್ರೂ ದ್ವಿದಳ ಧಾನ್ಯದಲ್ಲಿ ರೋಗ ಕಂಟ್ರೋಲ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನ ಕಂಟ್ರೋಲ್ ಮಾಡಿಬಿಟ್ಟು ಮತ್ತೆ ಅದ್ರಲ್ಲಿ ಹೊಸ ವ್ಯವಸಾಯ ಒಂದ್ಸಲ ಹೂವು ಮಾಡಿದ್ರೆ ಆ ಭೂಮಿಗೆ ಬೆಳೆ ಚೇಂಜ್ ಮಾಡ್ತೀನಿ, ಬೆಳೆ ಪರಿವರ್ತನೆ. ಒಂದೇ ಬೆಳೆನ ಕಂಟಿನ್ಯೂ ಅದೇ ಭೂಮಿಲಿ ಮಾಡಿದ್ರೆ ರೋಗ ಸ್ಪ್ರೆಡ್ ಆಗ್ತಾ ಇರ್ತದೆ. ಮಣ್ಣು ಪರೀಕ್ಷೆ ಮಾಡಿಸ್ತಾ ಇರ್ತೀರಾ? ಇಲ್ಲ ಸರ್, ನಾನು ಮಣ್ಣು ಪರೀಕ್ಷೆಗೆ ಹೋಗೋದೇ ಇಲ್ಲ. ಯಾಕೆಂದ್ರೆ ನನ್ನ ಮಣ್ಣು ನಾನೇ ಪರೀಕ್ಷೆ ಮಾಡೋದೇನ, ವಿಜ್ಞಾನಿಗಳು ಪರೀಕ್ಷೆ ಮಾಡ್ಬೇಕಾಗಿಲ್ಲ ನಮ್ಮ ಮಣ್ಣನ್ನ, ನಾವೇ ಪರೀಕ್ಷೆ ಮಾಡ್ಕೋಬಹುದು. ಹೇಗೆ ಹೇಗೆ ಅಂದ್ರೆ, ರೈತನ ಭೂಮಿಲಿ ಇಲ್ಲಿ ಎರೆಹುಳ ಸ್ವತಃ ಇರ್ತವೆ, ಅದು ಭೂಮಿ ಅಲ್ಲ, ಅದುವರೆಗೂ ಅವ್ನ ಭೂಮಿ ಗರಿಷ್ಠವಾಗಿ ಭೂಮಿಯಲ್ಲಿ ಎರೆಹುಳುಗಳು ಯಥೇಚ್ಛವಾಗಿ ನಾವು ಮಾಡ್ಕೋಬೇಕು. ಅದು ಸ್ಪ್ರೆಡ್ ಎರೆಹುಳ ಸುತ್ತ ಹೋಗ್ತಾ ಇದ್ದಾವೆ, ಅದೇ ಎರೆಹುಳ ಬರಬೇಕು ಅಂದ್ರೆ ನಾವು ಜಾಸ್ತಿ ಬೇರೆ ಹೊಲದ ಮಣ್ಣುಗಳು ಗೊಬ್ಬರಗಳ ತಂದಾಕ್ಬೇಕು. ಅದನ್ನ ನೀವು ಮಾಡ್ತಾ ಇರ್ತೀರಾ? ಅಲ್ಲ ಸರ್, ನಾವು ವರ್ಷ ಪೂರ್ತಿ ಎಲ್ಲ ಬೆಳೆ ಪೂರ್ತಿ ನಾವು ಬದಲಾಗಿ ಗೊಬ್ಬರ ಕಂಟಿನ್ಯೂ ಕೊಡ್ಲೇಬೇಕು ನಮ್ಮ ಭೂಮಿಗೆ. ಬರೀ ರಾಸಾಯನಿಕ ಕೊಟ್ಟಾಗ ನಮ್ಮ ಭೂಮಿ ಬೇಗ ಯಾಕೆ 2-3 ವರ್ಷದಲ್ಲಿ ಅದ ಸತ್ವ ಕಳ್ಕೊಬಿಡ್ತದೆ. ಯಾಕೆಂದ್ರೆ ನಾನು ಕನಿಷ್ಠ 1 ಕುಂಟೆಗೆ ಇಲ್ಲ ಅಂದ್ರೆ 4-5 ಗಾಡಿ ಗೊಬ್ಬರ ಹೊಡಿಲೇಬೇಕು, ಕೊಟ್ಟಿಗೆ ಗೊಬ್ಬರನ. ತರಕಾರಿ ಬೆಳೆಗೆ ಮತ್ತೆ ಹೂವಿನ ಬೆಳೆಗಳಿಗೆ ಈ ಒಂದು ಪೋಷಕಾಂಶಗಳ ನಿರ್ವಹಣೆ ಏನಿದೆ, ಮಣ್ಣಿಗೆ ಏನೇನು ಸೇರಿಸಬೇಕು, ಇದು ಬೇರೆ ಬೆಳೆಗಿಂತ ಭಿನ್ನವಾಗಿರುತ್ತೆ ಮತ್ತೆ ಹೆಚ್ಚಿರುತ್ತೆ. ಸರ್, ಅದು ಹೆಚ್ಚಿರುತ್ತೆ. ನಾನು ಅದಕ್ಕೆ ಹೇಳಿದ್ದು, ಯಾವುದೇ ತರಕಾರಿ ಬೆಳೆ ನಾನು ಮಾಡಬೇಕು ಅಂದ್ರೆ ಫಸ್ಟ್ ನನ್ನ ಮಣ್ಣಲ್ಲಿ ಏನ್ ಸಮಸ್ಯೆ, ಈ ವರ್ಷ ಏನಾರ ಭೂಮಿಗೆ ಬಂತ, ಹಸಿರೆಲ್ಲ ಗೊಬ್ಬರ ತರಿಸ್ತಾ ಎಲ್ಲನ್ ಬೆಳೆಸ್ತಾ ರೆಡಿ ಮಾಡ್ಕೋತೀರಾ? ರೆಡಿ ಮಾಡಿ ರೋಟ್ರಿ ಓಡಿಸ್ತಾ, ಆಮೇಲೆ ಒಂದ್ 4 ಅಡಿ ಗೊಬ್ಬರ ತರಿಸ್ಬಿಡಿಸ್ತಾ, ಹೊಸ ಮಣ್ಣಾಗೆ ಕೆರೆಯ ಗೋಡ್ ತರಿಸ್ಬಿಡಿಸ್ಬಿಟ್ಟು ಆದ್ಮೇಲೆ ನಾಟಿ ಮಾಡಿಸೋದು. ಅದಕ್ಕೋಸ್ಕರ ಬುಡಕ್ಕೋಸ್ಕರ ಗೊಬ್ಬರ ತರಿಸೋದು ನಾವು. ಯಾಕೆಂದ್ರೆ ಅಲ್ಲಿ ಆ ಭೂಮಿಲ ಸತ್ವ ಕಡಿಮೆ ಇತ್ತು ಅಂದ್ರೆ ಇದರಿಂದ ತಗೊಳ್ಳಿ. ಯಾಕೆ ಈಗ ಸಸಿ ನಾಟಿ ಮಾಡಿದ್ರು ಗೊಬ್ಬರ ಕೊಡ್ಬೇಕಾದ್ರೆ ಕನಿಷ್ಠ 3-2 ತಿಂಗಳಿಗಾರ ಅದ್ರ ಪವರ್ ಸಿಗದ್ ನಮ್ಗೆ, ಯಾಕದಿನ ಏನು ಪವರ್ ಸಿಗಲ್ಲ ಅದು, ಅದು ಫಲ ಪಡೆದಕಾರ ಅದ್ರ ಬೆಳೆ ಕರೆಕ್ಟ್ ಆಗಿರ್ಲಿ ಅಂದ್ಬಿಟ್ಟು ಒಂದು ಪ್ಲಾನ್ ಮಾಡ್ತಾ ಇದೀವಿ. ನೀವೇ ಹೇಳಿದ ಹಾಗೆ ಎಮ್ಮೆ ಸಾಕಿದ್ದೀರಿ, ಮೇಕೆ ಸಾಕಿದ್ದೀರಿ, ಅವುಗಳನ್ನ ಏನು ಕೋಳಿ ಸಾಕಣೆಯನ್ನು ಸಹ ಮಾಡ್ತಾ ಇದೀರಿ, ಅವುಗಳ ತ್ಯಾಜ್ಯ ಎಲ್ಲ? ಸರ್, ತ್ಯಾಜ್ಯ ಎಲ್ಲ ಜಮೀನಿಗೆ ಹೋಗ್ತಾ ಇದೆ. ಈ ಎಮ್ಮೆ ಸಾಕಾಣಿಕೆಯಿಂದ ನಾವು ಡೈರಿ ಇದ್ರೂ ಹಾಲಾಗ್ತಾ ಇಲ್ಲ. ನಮ್ದು ಮೇನ್ ಪಾಯಿಂಟ್ ಬೆಣ್ಣೆ, ಮಜ್ಜೆ ಸೆಲ್ಬಿ ಬೆಣ್ಣೆ ಮಾಡ್ತಾ ಇದೀವಿ. ಕನಿಷ್ಠ 1 ದಿನಕ್ಕೆ ಇಲ್ಲ ಅಂದ್ರೆ 150 ರೂಪಾಯಿ ಬೆಣ್ಣೆ ಸಿಗುತ್ತೆ ಮನೇಲಿ. ಮಾರಾಟ ಮಾಡ್ತೀರಿ? ಇಲ್ಲ, ಮಾರಾಟ ಇಲ್ಲ, ಮನೆಗೆ ಬಂದಾಗ ಹೋಗ್ತಾರೆ. ಅದಕ್ಕೆಲ್ಲ ಆರ್ಡರ್ ಇರ್ತದೆ ಫಸ್ಟ್. ನಾವಿನ ಬೆಣ್ಣೆ ಸಿಲ್ಬಕ್ ಮೊದಲೇ ಬಂದು ಹೇಳ್ಬಿಟ್ಟು ಹೋಗಿರ್ತಾರೆ. ಏನಿದೆ ಅಂದ್ರೆ, ನಮ್ಮ ಕ್ವಾಲಿಟಿ ಚೆನ್ನಾಗಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಯಾರು ಯಾವ್ದು ಕೊಂಡಲ್ಲ. ಬೆಣ್ಣೆ ಸಿಗುತ್ತೆ, ಬೆಣ್ಣೆ ಇದರಿಂದ ಈಗ ಮೇಕೆ ಸಾಕ್ತಿವಿ, ಆದಷ್ಟು ಆದಾಯ ಆಗುತ್ತೆ. ಇಲ್ಲ, ಹಬ್ಬ ಹರಿದಿನಗಳಿಗೆ ಕಟಾವ್ ಮಾಡ್ತಾ ಇರ್ತೀವಿ. ಕೋಳಿಯಿಂದ ಮೊಟ್ಟೆ ಬರುತ್ತೆ, ಮೊಟ್ಟೆನ ಹಬ್ಬಕ್ಕೆ ಹರಿದಿನಕ್ಕೆ ಅದೇನು ಕೋಳಿ ನಾವೇನು ವ್ಯತ್ಯಾಸವಾಗ್ತಿಲ್ಲ, ಒಂದ್ 10 ಕೋಳಿ ಇರ್ಲಿ. ಯಾಕೆ ರೈತನ ಮನೆ ಆದ್ಮೇಲೆ ಕೋಳಿ, ಎಮ್ಮೆ, ದನ, ಆಡು, ಕುರಿ. ಆಮೇಲೆ ನಮ್ದು ಇನ್ನೊಂದ್ರೆ ಆಧುನಿಕ ಬೇಸಾಯ ಆದ್ರೆ ಸಾಂಪ್ರದಾಯಿಕ ಬೇಸಾಯ. ಆಧುನಿಕದ ಸಾಂಪ್ರದಾಯಿಕ, ನಾನು ಜಾಸ್ತಿ ಟ್ರಾಕ್ಟರ್ಗೆ ಒತ್ತು ಕೊಡಲ್ಲ, ಎಲ್ಲ ಎತ್ತಿನಲ್ಲಿ ಉಡ್ಮೆ ಮಾಡೋದು. ಎತ್ತಿದ್ಯಾ ಮನೆಯಲ್ಲಿ? ಎತ್ತು ಕಂಪಲ್ಸರಿ ಇರ್ಲೇಬೇಕು ಸರ್. ಅದು ಏನೇ ಆದ್ರೂ 1 ವರ್ಷಕ್ಕೂ, ಯಾಕೆ ಅಂದ್ರೆ ಇನ್ನೊಬ್ಬರ ಹತ್ರ ಮುರಿ ಹೊಡಿಬೇಕಾದ್ರೆ ಬೆಳೆ ಬೆಳಿಬೇಕಾದ್ರೆ ಎತ್ತು ಒಂದ್ ಜೊತೆ ಕಂಪಲ್ಸರಿ ಇಟ್ಟೇ ಇರ್ತೇವೆ. ಎತ್ತು ಬೇಕೇ ಬೇಕು ನಮ್ಗೆ, ಎತ್ತಿಲ್ಲ ಟ್ರಾಕ್ಟರ್ ಇಲ್ದರೂ ಪರವಾಗಿಲ್ಲ, ಟಿಲ್ಲರ್ ಇಲ್ದರೂ ಪರವಾಗಿಲ್ಲ, ಎತ್ತಿರ್ಬೇಕು. ಯಾಕೆಂದ್ರೆ ನಾನು ಎಂತ ಭೂಮಿನೂ ಸುದ್ದ ರೈತರಿಗೆ ಅಂದ್ರೆ ಎತ್ತಿಲ್ಲ ಅಂದ್ರೆ ಕೈ ವ್ಯವಸಾಯ ಮಾಡ್ತಾರೆ. ಅವರೇ ಹೊತ್ಕೊಂಡು ಹೇಗ್ಲಿಗೆ ಅಣ್ಣ ತಂಗಿ ಎಲ್ಲ ಏನಾಗಿದೆ, ಅಣ್ಣ ತಮ್ಮ ಎಲ್ಲ ಸೇರ್ಕೊಂಡು ಜಮೀನ್ ಇಲ್ಲ ಅಂದಾಗ ಕುಂಟೆ ಹೊಡಿಬೇಕಾದ್ರೆ ಆ ಕಡೆ ಗೊಬ್ಬರ ಕಟ್ಕತ್ತಾರೆ ಎಳಿತಾರೆ. ಎತ್ತಿತ್ತು ಅಂದ್ರೆ ಕರೆಕ್ಟ್ ಶಿಸ್ತ ಕಳಿಸಿದ್ರೆ ಅದೇ ಶಿಸ್ತ ಹೋಗುತ್ತೆ ಅದರಲ್ಲಿ. ಎತ್ತಿ ಯಾಕೆ ರೈತ ಆದ್ಮೇಲೆ ಎತ್ತು ಇರ್ಲೇಬೇಕು ಅವ್ರ ಭೂಮಿಯಲ್ಲಿ ಜಮೀನ್ಗೆ. ಇನ್ನು ನೀವೇ ಹೇಳಿದ ಹಾಗೆ 3 ಭಾಗ ಮಾಡ್ಕೊಂಡ್ರಿ, ಅದರಲ್ಲಿ 2 ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಭತ್ತದ ಬೆಳೆಗೆ ಸಂಬಂಧಪಟ್ಟ ಹಾಗೆ ಏನ್ ನಿಮ್ಮ ಅನುಭವ, ಯಾವ ತಳಿಗಳನ್ನ ನೀವು ಬೆಳೆದಿದ್ದೀರಿ, ಏನ್ ಇಳುವರಿ ಬಂತು, ಅದಕ್ಕೆ ಹೇಗೆ ಮಾರುಕಟ್ಟೆ ಇದೆ? ಸರ್, ರೈತ ಈಗ ಏನ್ ಮಾಡ್ತೀವಿ ನಾವುಗಳು ಅಂದ್ರೆ, ಬರೀ ಕೃಷಿ ಮಾಡಿದ್ರೆ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಕೃಷಿ ಮಾಡಿದ್ರೆ ಬರೀ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ನಿಮ್ ಪ್ರಕಾರ ಭತ್ತ ರಾಗಿ ಮಾಡ್ಕೊಂಡ್ರೆ ಅವತ್ತಿಗವತ್ತು ಜೀವನ ಮಾಡಬಹುದು, ಅಷ್ಟು ಬಿಟ್ರೆ ಇನ್ನ ಯಾವ ಜೀವನ ಮಾಡೋದು ಕಷ್ಟ. ಏನ್ ಬೆಳಿಬಹುದು ಅಂದ್ರೆ, ಇವತ್ತು 1 ಎಕರೆ ಭತ್ತ ಬೆಳೆದ್ರೆ ಅವ್ರ ಮನೇಲಿ ಎತ್ತಿಲ್ಲ ಏನಿಲ್ಲ, ಟ್ರಾಕ್ಟರ್ ಆಧುನಿಕ ಪ್ರಕಾರ ಮಾಡ್ತಾ ಹೋದಾಗ ಅವ್ನ ಉಳಿ ಆದಾಯ ಬಹಳ ಕಡಿಮೆ ಆಗ್ತದೆ. ಇವತ್ತು ಒಬ್ಬ ರೈತ 1 ತಿಂಗಳಿಗೆ 1,000 ಸಂಪಾದನೆ ಮಾಡ್ತಾವ್ರೆ ಅಂದ್ರೆ, ಕನಿಷ್ಠ ನನಗೆ 1 ದಿನಕ್ಕೆ ಒಬ್ಬ ರೈತ 1,000 ರೂಪಾಯಿ ಸಂಪಾದನೆ ಮಾಡೋ ಕೆಪಾಸಿಟಿ ಬರಬೇಕು. 1 ದಿನಕ್ಕೆ 1,000 ರೂಪಾಯಿ ಸಂಪಾದನೆ ಮಾಡೋ ಕೆಪಾಸಿಟಿ ಬಂತು ಅಂದ್ರೆ, 1.5 ಲಕ್ಷ ಖರ್ಚು ಕಳೆದ್ರು 1.5 ಲಕ್ಷ ಉಳಿತಾಯ ಆದಾಯ ಆಗ್ಬೇಕು ಅವನಿಗೆ 1 ವರ್ಷದಲ್ಲಿ. ನಮ್ಮ ಅನಿಸಿಕೆ ಪ್ರಕಾರ ಅಷ್ಟು ಮಾಡ್ಕೋಬೇಕು. ಈಗ ನಾವು ಭತ್ತ ಬರೀ ಭತ್ತ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ, ರಾಸುಗಳು ಮೇವ್ ಇಂಪಾರ್ಟೆಂಟ್, ಊಟಕ್ಕೋಸ್ಕರ ಭತ್ತ ರಾಗಿ ಮಾಡ್ತಾ ಇದೀವಿ. ನಾ ಆದಾಯಕ್ಕೋಸ್ಕರ ಭತ್ತ ರಾಗಿ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ಆದಾಯಕ್ಕೋಸ್ಕರ ಭತ್ತ ರಾಗಿ ಹೋಗೋದ್ರಿಂದ ಮರ ಬೇಸಾಯ ಬೆಟರ್ ನಮ್ಗೆ. ಯಾವ್ದಾರ ಇಲ್ಲಿ ದೀರ್ಘಾವಧಿ ಮರ ಮಾಡ್ಬೋದು, ತೆಂಗಾಗ್ಬೋದು, ಆಮೇಲೆ ಮಾವಾಗ್ಬೋದು. ಊಟಕ್ಕೆ ಬೇಕಾದ ನೀವು ಬೆಳ್ಕೋತಾ, ಊಟಕ್ಕೆ ಬೇಕಾದ ಮಾರಿ ಬೇರೆ ಮಾರಾಟನೂ ಮಾಡ್ತಾ ಇದ್ದೀವಿ. ನಮ್ಗೆ ಊಟಕ್ಕೆ ಅಷ್ಟು ಬೇಕಾಗಲ್ಲ. ಈಗ ಭತ್ತದಲ್ಲಿ ನಾವು ಒಂದು BR ಭತ್ತ ಬೆಳೀತಿದ್ದೆ ಅದು ಫಸ್ಟ್ ಹುಲ್ಗೆ, ಅದು ಬಂದ್ರೆ MTU 1,001 ಮಾಡ್ತಾ ಇದ್ದ. ಮಂಡ್ಯ ಸೋನ 1, ಮಂಡ್ಯ ಸೋನ 2 ಮಾಡ್ದ. ಎಷ್ಟು ಇಳುವರಿ ಬಂತು ಸರ್? ಅದರಲ್ಲಿ ನನಗೆ ಮಂಡ್ಯ ಸೋನ ಸ್ವಲ್ಪ ಎಫೆಕ್ಟ್ ಆಗ್ತು. ಈ BR ಅಲ್ಲಿ ಇಳುವರಿ ಕಡಿಮೆ ಆಗ್ತದೆ, 23-24 ಕ್ವಿಂಟಲ್ ಆಗ್ತದೆ. ಅದರಲ್ಲಿ ಮೇವಿನ ದೃಷ್ಟಿಯಿಂದ ನಾನು ಯಥೇಚ್ಛವಾದ ಎತ್ತರ ತಳಿಗಳನ್ನ ಆಯ್ಕೆ ಮಾಡ್ಕೊತಾ ಇದ್ದೀನಿ ಮಿತ್ತ. ನನ್ಗೆ ಇಳುವರಿ ದೃಷ್ಟಿಗೆ ಹೋದಾಗ ಸಾವಿರದೊಂದು ಆಯ್ಕೆ ಮಾಡಿದೆ, ಸಾವಿರದೊಂದು ಆಯ್ಕೆ ಮಾಡಿದಾಗ ಅಲ್ಲಿ ಮೇವು ಕಡಿಮೆ ಆಗ್ತಾ ಇದೆ ನನಗೆ. ಅದರಿಂದ ಭತ್ತ ಮಾಡೋದು ರಾಗಿ ಇಳುವರಿ ಎಷ್ಟು ಬಂದಿತ್ತು ಅದು? ಸಾವಿರದೊಂದು 30 ಕ್ವಿಂಟಲ್ ಸರ್ ನನಗೊಂದು ಎಕರೆಗೆ. ಅಲ್ಲ ಅಲ್ಲೂ ಏನಾದ್ರು ಇಳುವರಿ ಬರ್ತದೆ, ಇಳುವರಿ ಬರ್ತದೆ, ಇಳುವರಿ ಬಂದ್ರು ನಮ್ಗೆ ಮೇವು ಕಡಿಮೆ ಆಯ್ತು. ಈ ಬಿ ಆರ್ ಅಲ್ಲಿ ಇಳುವರಿ ಕಮ್ಮಿ ಆಗ್ತದೆ, ಮೇವು ಸಿಗ್ತದೆ. ಮಾರ್ಕೆಟಿಂಗ್ ಎರಡು ಒಂದೇ ರೇಟ್, ಯಾವ್ದಾರ ಕೊಡು ನಾವು ಕೊಡೋದು. ಈಗ ಲೆವಿ ಕೊಡ್ತಾ ಇದೆ ಸರ್ಕಾರಕ್ಕೆ, ಯಾವ್ದು ಕೊಟ್ರು 1750 ರೂಪಾಯಿ ಫಿಕ್ಸ್. ಅಂದ್ರೆ ನಿಮ್ಮ ಗಮನ ಇರೋದು ಮೇವು ಆಗ್ಬೇಕು ಆ ತರದ ನೀವು ಬೆಳೆಯುತ್ತೀರಾ. ಹೌದು, ಅದಕ್ಕಿಂತ ಈ ರಾಗಿ ಬೆಟರ್ ಅನ್ನಿಸ್ ಕಾಣಿಸ್ತದೆ ನನಗೆ, ಯಾಕೆಂದ್ರೆ ಖರ್ಚು ಕಡಿಮೆ. ಕುಂಟಾಲ್ಗೆ ಆರಾಮಾಗಿ 2500 ರೂಪಾಯಿ. ನೀರಾವರಿ ಮಾಡಿಸ್ಕೊಂಡಿದಿರಲ್ಲ ಹಂಗಾಗಿ ಭತ್ತ ಬೆಳೆ? ಇಲ್ಲ ಸರ್, ಭತ್ತಕ್ಕೆ ನೀರಾವರಿಗೆ ಏನು ಭತ್ತ ಮಾಡಿದ ನಾನು, ಜೋಬುಲ್ ಭೂಮಿಗೆ ಮಾತ್ರ ಭತ್ತ ಮಾಡಿದ. ನೀರಾವರಿ ಭತ್ತ ಬೆಳೆದ ರೈತ ನಿಜಲ್ಲ ಸುಟ್ಟೋಗ್ತಾನೆ. ಬೇರೆ ಬೆಳೆ ಅಷ್ಟು ನೀರ್ ಹಾಕ್ಬಿಟ್ಟು ಭತ್ತ ಬೆಳೆದ ರೈತ ಅಂದ್ರೆ ಟ್ರೈಲೆಂಡ್ ಅಲ್ಲಿ ಅವ್ನು ಬಹಳ ಸುಟ್ಟು ಹೋಗ್ಬಿಡ್ತಾನೆ. ನನ್ನ ಜೋಬುಲ್ ಭೂಮಿ, ನನ್ನ ಭೂಮಿಲಿ ಹೆಚ್ಚಾದ ನೀರು ಅಲ್ಲಿ ಜೋಬುಲ್ ಆಗಿರ್ತದೆ. ಯಾಕೆಂದ್ರೆ ಒಂದು ತಿಂಗಳು ನೀರಿಲ್ದರೂ ಅದು ತಳಿಯಂತ ಭೂಮಿಗೆ ಮಾತ್ರ ಭತ್ತ ಮಾಡಿಸಿದೀನಿ ನಾನು. ಯಾಕೆಂದ್ರೆ ಇವಾಗ ಏನಿದೆ, ನಮ್ ಕೆ ಆರ್ ಎಸ್ ಅಲ್ಲಿ ನೀರು ಹರಿಸ್ತಾರೆ ಅಂದ್ಬಿಟ್ಟು ಜನ ಕಂಟಿನ್ಯೂ ಬೇಕು. ಭತ್ತಕ್ಕೇನಿಲ್ಲ, ಎಂಟು ನಾನು ಏರೋಬಿಕ್ ಭತ್ತ ಮಾಡಿ ಪ್ರತ್ಯಕ್ಷತೆ ಮಾಡಿದೀನಿ, ಸಾಲ್ ಭತ್ತ ಮಾಡಿ ಸರ್ಕಾರದಿಂದ ಪ್ರೋತ್ಸಾಹ ತಗೊಂಡಿದ್ದೀನಿ ಅದರಲ್ಲಿ. ಈಗ ನಿಮಗೆ ಪ್ರಶಸ್ತಿಗಳು ಬಂದಿದೆ ಸುಮಾರು, ತೋಟಗಾರಿಕೆ ಇಲಾಖೆಯಿಂದ ನಿಮ್ಮ ಶ್ರೀಮತಿಯವ್ರಿಗೆ ಬಂದಿದೆ, ನಿಮಗೆ ಕೃಷಿ ಇಲಾಖೆಯಿಂದ ಬಂದಿದೆ, ಕೃಷಿ ವಿಶ್ವವಿದ್ಯಾಲಯದಿಂದ ಬಂದಿದೆ. ಯಾವ ಕಾರಣಕ್ಕೆ ಬಂದಿರಬಹುದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ನನ್ನ ಪ್ರಶಸ್ತಿ ಬಂದಿದ್ದು ಅಂದ್ರೆ ಸಣ್ಣ ಹಿಡುವಳಿದಾರದಲ್ಲಿ ಪದವೀಧರ ಆಗಿ ಗಂಡ ಹೆಂಡತಿ ಇಬ್ರು ವ್ಯವಸಾಯ ಮಾಡ್ಕೊಂಡು ಅಪ್ಪ ಅಮ್ಮನ ಜೊತೆ ಸೇರ್ಕೊಂಡು ಚಿಕ್ಕ ಹಿಡುವಳಿಲಿ ರೈತ ಬದುಕಬಹುದು ಅನ್ನೋದಕ್ಕೆ ಒಂದು ಸಾಧನೆ ಮಾಡಿಕೊಟ್ಟಿದ್ದಾರೆ. ಇವನ್ನ ನನಗಿನ್ನು ಉತ್ತಮವಾದ ರೈತರು ಬೆಳೀತಾ ಇದಾರೆ, ಅವ್ರು ಪ್ರಶಸ್ತಿ ಕೊಟ್ಟಿಲ್ಲ ಅಂತಲ್ಲ, ಸಣ್ಣ ಸಣ್ಣ ಹಿಡುವಳಿಲಿ ಅವರೇ ಕಟ್ಟಿ ಅವ್ರ ನೇರ ಮಾರಾಟಕ್ಕೆ ಮುಂದಾಗ್ತಾ ಇದಾರೆ. ಯಾಕೆ ಒಬ್ಬ ಪದವೀಧರ ಬಂದು ಹಳ್ಳಿ ಸೇರ್ಕೊಂಡು ವ್ಯವಸಾಯ ಮಾಡ್ತಾನೆ ಅಂದ್ರೆ ಅದರ ಗುಣ ಏನು ನೋಡಿ ಅನ್ನೋದಕ್ಕೆ ಸುಮಾರು ಜನ ಬಂದು ಮಾರ್ಗದರ್ಶನ. ಈ ವರ್ಷದಲ್ಲಿ ನನಗೆ ನರಸಮ್ಮ ಮೆಣಸೇಗೌಡ ಕೃಷಿ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಅದು ನನಗೆ ಯಾರೋ ಹೇಳ್ತಾ ಇದ್ರು, ಅಣ್ಣ ನಾವು ಅಪ್ಲಿಕೇಶನ್ ಹಾಕಿ ಸುಮಾರು ವರ್ಷ ಆಯ್ತು ನಮ್ಗೆ ಪ್ರಶಸ್ತಿ ಕೊಡಲಿಲ್ಲ ಅಂತ. ನಾನು ಏನು ಹಾಕಲಿಲ್ಲ, ಅವರೇ ಬಂದು ಸೆಲೆಕ್ಟ್ ಮಾಡಿ ನನಗೆ ಪ್ರಶಸ್ತಿ ಕೊಡ. ಅದೇ ಏನು ಏನಿರಬಹುದು ಅಂತ ನಿಮಗೆ ಅನ್ಸುತ್ತೆ? ಅಲ್ಲ, ನನಗೆ ಏನಿರಬಹುದು ಅಂತ ಅನ್ಸುತ್ತೆ ಅದೇ, ಅವರು ಏನ್ ಮಾಡಿದ್ರು, ಈಗ ಹೆಂಗೆ ಸಣ್ಣ ಹಿಡುವಳಿದಾರೆ ರೈತ ಬೆಳೀತಾ ಇದ್ದಾನೆ. ಅದು ಯಾರೋ ನನಗೂ ಗೊತ್ತಿಲ್ಲ, ಆ ಪ್ರಶಸ್ತಿ ನನಗೆ ಬರ್ತದೆ ಅಂತೂ ಗೊತ್ತಿಲ್ಲ, ಅದು ಫೀಲ್ಡ್ ಆಗಂಟು ಗೊತ್ತಿಲ್ಲ, ಪ್ರಶಸ್ತಿ ಅಮೌಂಟ್ ಏನು ಅಂತೂ ಗೊತ್ತಿಲ್ಲ ನನಗೆ. ಫಸ್ಟ್ 15,000 ಕೊಟ್ಟಿರಂತ, ಈ ವರ್ಷ 25,000 ಕೊಟ್ಟಿದ್ದಾರೆ ನನಗೆ, ಅಮೌಂಟ್ ಜಾಸ್ತಿ ಮಾಡಿ ಕೊಟ್ಟಿದ್ದಾರೆ. ಇರ್ಲಿ, ನಿಮಗೆ ಪ್ರಶಸ್ತಿ ಬಂದಿರೋದಕ್ಕಾಗಿ ಅಭಿನಂದನೆಗಳನ್ನು ನಾವು ಹೇಳ್ತಾ ಇದೀವಿ ಎಲ್ಲ ರೈತರ ಪರವಾಗಿ. ರಾಜೇಗೌಡ್ರ, ಇಷ್ಟೆಲ್ಲ ಒಂದ್ ರೀತಿ ಸಾಹಸಮಯ ಬದುಕೇ ನಿಮ್ದು. ಹೌದು ಸರ್, ಸಾಹಸಮಯ ಬದುಕು ಅಂದ್ರೆ ನನಗೆ ಇನ್ನೊಂದೇನಂದ್ರೆ ಪಟ್ಟಣ ಜೀವನಕ್ಕಿಂತ ಹಳ್ಳಿ ಜೀವನ ಒಳ್ಳೇದು. ಹಳ್ಳಿ ಜೀವನದಲ್ಲಿ ಅತಾದಷ್ಟು ಖರ್ಚು ಕಡಿಮೆ ಮಾಡ್ಕೊಂಡು ವ್ಯವಸಾಯನ ವಿಂಗಡಣೆ ಮಾಡ್ಕೊಂಡು ಆಳುಗಳ ಮೇಲೆ ನೆಮ್ಕಡ್ದೇನೆ ಮನೆ ಮಂದಿ ಎಲ್ಲ ಆದಷ್ಟು ಸಿಂಪಲ್ ಆಗಿ ವ್ಯವಸಾಯ ಮಾಡ್ಕೊಂಡು ಹೋದ್ರೆ ರೈತ ಸುಖವಾಗಿ ಬದುಕಬಹುದು. ಯಾಕೆಂದ್ರೆ ನಮ್ದೇನಂದ್ರೆ ಇವತ್ತಲ್ಲ ದುಂದು ವೆಚ್ಚ, ಮದುವೆ ಆಗ್ಬೋದು, ಹಬ್ಬಗಳಾಗ್ಬೋದು, ರೈತರು ಏನೇ ಆಗ್ಲಿ ಬಿಡೋ ಒಂದು 20,000 ಎಲ್ಲ ಅನ್ನಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಡ್ತಾರೆ. ವ್ಯವಸಾಯಕ್ಕೂ ಆಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಡ್ತಾರೆ. ಒಂದು ಎಕರೆ ಟಮಾಟೋ ಮಾಡ್ಬೇಕಂದ್ರೆ 80,000 ಮಾಡ್ಬಿಡ್ತಾರೆ, 2-3 ಬ್ಯಾಚ್ ಕೈ ಕೊಡ್ತು ಅಂದ್ರೆ ಅಲ್ಲಿ ಸುಟ್ಕೊಂಡು ಅವನ ಕೈ ಅಂತೆ. ಆದಷ್ಟು ಕಡಿಮೆ ಇಳುವರಿಯಿಂದ ಒಳ್ಳೆ ಆದಾಯ ಪಡೆಯೋಕೆ ಇಷ್ಟಪಡ್ತದೆ. ಎಕರಾನ್ ಗಟ್ಟಲೆ ಒಬ್ಬ ಹತ್ತು ಕುಂಟೆ ಮಾಡ್ಕೊಂಡು ವಿಸ್ತೀರ್ಣ ಚಿಕ್ಕದಾಗಿ ಮಾಡ್ಕೊಂಡು ಚಕ್ಕಂತವಾಗಿ ಆದಷ್ಟು ವೆರಲ್ ಪ್ರಗತಿಪರ ರೈತರಿಂದ ತಿಳ್ಕೊಳ್ಳಿ ಏನಿದೆ ಆದಾಯ, ಯಾವ ಸೀಸನ್ ಅಲ್ಲಿ ಏನ್ ಮಾಡ್ಕೋಬೇಕು. ಫಸ್ಟ್ ನಾವು ವ್ಯವಸಾಯ ಮಾಡ್ಬೇಕಾದ್ರೆ ಕಾಲಗಣನೆ ತಗೋ ಸರ್, ಯಾವ ಟೈಮಲ್ಲಿ ಏನ್ ರೇಟ್ ಆಗ್ಬಹುದು ಅದು ಇಂಪಾರ್ಟೆಂಟ್ ರೈತನಿಗೆ. ವ್ಯವಸಾಯ ಮಾಡ್ಬೇಕಂದ್ರೆ ಯಾವ ಟೈಮಲ್ಲಿ ಏನ್ ಬೆಳಿಬಹುದು, ಯಾವ ಟೈಮಲ್ಲಿ ರೇಟ್ ರೈತನ ಸಿಗುತ್ತೆ. ಯಾಕೆಂದ್ರೆ ನಾವು ಇವತ್ತು ರೈತ ರೈತನೇ ಕಾಂಪಿಟೇಷನ್ ಬೇರೆ ಯಾರು ಅಲ್ಲ, ಯಥೇಚ್ಛವಾಗಿ ರೈತನಿಗೆ ರೈತನೇ ಕಾಂಪಿಟೇಷನ್ ಬೇರೆ ಯಾರು ಅಲ್ಲ. ಮಾಲು ಯಥೇಚ್ಛವಾಗಿದ್ದಾಗ ಬೀದಿಗೆ ಸುರಿತೀವಿ, ಮಾಲು ಕಡಿಮೆ ಇದ್ದಾಗ ಅವತ್ತು ಬೆಳೆ ಓಡಾಡ್ತೀವಿ. ಅದನ್ನ ವರ್ಷ ಪೂರ್ತಿ ನಾವು ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ಕೋಬೇಕು ಫಸ್ಟ್, ಮುಂಚೆ ಒಂದು ಪ್ಲಾನ್ ಮಾಡ್ಬೇಕು. ಈಗ ಇನ್ನೊಂದು ವಿಚಾರ ಮುಖ್ಯವಾಗಿ ನಿಮ್ಮ ವಿಷಯದಲ್ಲಿ ನಾವು ಗಮನಿಸಬೇಕಾಗಿರೋದು, ಕುಟುಂಬದ ಕೃಷಿಯಾಗಿ ಇದು ನಡೀತಾ ಇದೆ ಅಂದ್ರೆ ಒಂದು ಆರ್ಟಿಕಲ್ ಮಾಡ್ಬಿಟ್ರು ಬಂದಿ ಅವರು. ಅದೇನೇ ಕುಟುಂಬದ ಸದಸ್ಯರೆಲ್ಲರೂ ಒಂದಲ್ಲ ಒಂದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ರೈತನ ಮನೆ ಅಂದ್ಮೇಲೆ 4 ಜನ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಗೇದನ್ನೇ ಅದೊಂಥರ ಯಶಸ್ವಿಯಾದ ಕೃಷಿ ಆಗಕ್ಕೆ ಸಾಧ್ಯ. ಯಾರು ಒಬ್ಬ ಗೈತ ಅದ 4 ಜನ ತಿರುಗಾಡಿದ್ರೆ ಅದು ಕೃಷಿ ಅಭಿವೃದ್ಧಿ ಆಗ್ತದೆ. ನಿಮ್ಮ ಮನೆಯಲ್ಲಿ ನಿಮ್ ತಂದೆ ಏನ್ ಮಾಡ್ತಾರೆ, ತಾಯಿ ಏನ್ ಮಾಡ್ತಾರೆ, ನಿಮ್ಮ ಮಡದಿ ಏನ್ ಮಾಡ್ತಾರೆ? ಸರ್, ನಮ್ಮ ತಂದೆಯವರು ನಾವು ಬೆಳೆದನ್ನ ಮಾರಾಟಕ್ಕೆ ತಗೋ ಹೋಗ್ತಾರೆ, ನಾನು ವ್ಯವಸಾಯ ಮಾಡ್ತೇನೆ. ನಮ್ಮ ಮಿಸ್ಸಸ್ ಅದ್ರ ಕಂಟಿನ್ಯೂ ಎಲ್ಲ ಕಳೆ ತೆಗೆಯೋದೆ ಅವ್ರು ಮಾಡ್ತಾರೆ. ನಮ್ಮ ತಾಯಿ ಮೇಕೆ ಇದೆ, ಎಮ್ಮೆ ಇದೆ, ಮೇಯಿಸ್ಕೊಂಡು ಅವರು ವ್ಯವಸಾಯಕ್ಕೆ ಬರ್ತಾರೆ. 4 ಜನ ದುಡಿತಾರೆ ನಮ್ಮನೇಲಿ, ಯಾರು ಸುಮ್ಮನೆ ಕುಂಡ್ಕೊಳ್ಳಲ್ಲ. ಅದು ಬೆಳಿಗ್ಗೆ 6 ಸ್ಟಾರ್ಟ್ ಅಂದ್ರೆ ರಾತ್ರಿ 9 ಮಾಡ್ತಾರೆ. ಹೇಗೆ ಅಂದ್ರೆ ನಾವು ಬೆಳೆದು ನಾವೇ ಕಟ್ಟಬೇಕಲ್ಲ, 6 9 ನೈಟ್ ಕೆಲಸ ಮಾಡ್ತಾರೆ. ಆ ನಮ್ಗೆ ನಮ್ ತಂದೆ ಹೇಳ್ತಾ ಇರ್ತಾರೆ, ನಾವು ಒಂದ್ ದಿನಕ್ಕೆ ಕೂಲಿ ಲೆಕ್ಕ ಮಾಡ್ಕೊಂಡ್ರೆ 1,200 ರೂಪಾಯಿ ದುಡಿಬೇಕು, 300 ರೂಪಾಯಿ ಕೂಲಿ ಹಾಕಬೇಕು ಒಂದ್ ದಿನಕ್ಕೆ, ಎಣ್ಣೆ ಹಾಳಬಹುದು, ಗಂಡ ಹಾಳಬಹುದು. 300 ರೂಪಾಯಿ ಕೂಲಿ ಹಾಕೊಂಡ್ರೆ 1,200 ರೂಪಾಯಿ ಆಗುತ್ತೆ, 1,000 ರೂಪಾಯಿ ದುಡಿಯೋಕೆ ಕಷ್ಟ ಆಗ್ತಾ ಇದೆ ಜೀವನ ಅಂತ. ಬೇರೆ ಕಡೆ ದುಡಿದ್ರೆ ಈಗ ನಾವು ಬೇರೆಯವ್ರ ಮನೆ ಕೂಲಿಗೆ ಹೋಗಲ್ಲ, ನಮ್ಮ ಮನೆ ಬದುಕು ನಾವು ಮಾಡಿದಾಗ ಏನಂತಾರೆ, ಚೆನ್ನಾಗಿ ಬದುಕ್ತಾರೆ ಅಂತಾರೆ. ಆದ್ರೆ ನಾವು ನಮ್ಗೆ ಕೂಲಿ ಲೆಕ್ಕ ಮಾಡ್ಕೊಂಡಾಗ ಅದು ಕಡಿಮೆ ಅನಿಸುತ್ತೆ ನಮಗೆ. 4 ಜನಕ್ಕೆ 300 ರೂಪಾಯಿ ಕೂಲಿ ಅಂದ್ರೆ 1,200 ರೂಪಾಯಿ ಆಯ್ತು, 1,200 ರೂಪಾಯಿ ಅಂದ್ರೆ 36,000 ರೂಪಾಯಿ ಆಯ್ತು ಒಂದು ತಿಂಗಳ ಸಂಪಾದನೆ. ಅದು ನನ್ನ ಅಭಿಪ್ರಾಯ. ಬರೀ 300 ರೂಪಾಯಿ ಕಡಿಮೆ ಕೂಲಿ, ಇವತ್ತಲ್ಲ 500-600 ರೂಪಾಯಿ ಸಂಪಾದನೆ ಮಾಡ್ತಾರೆ ಸಿಟಿಲಿ, ಕಡಿಮೆ ಅಂದ್ರೆ 200 ರೂಪಾಯಿ ಕಂಡ್ರೆ 800 ರೂಪಾಯಿ ಆಯ್ತು. ಆದ್ರೂ ನೆಮ್ಮದಿ ಇದೆ ಸರ್, ನೆಮ್ಮದಿ ಇದೆ, ಅಚ್ಚಿಕಟ್ಟಾಗಿ ಊಟ ಮಾಡಬಹುದು, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ, ಸಮಸ್ಯೆ ಇಲ್ಲ, ಸಿಟಿ ಹಂಗೆ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕ್ಬೋದು, ಮನಸ್ಸಿಗೆ ನೆಮ್ಮದಿಗೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಅಲ್ಲಿ ಏನಾಗುತ್ತೆ, ಮನಸ್ಸಿಲ್ದಾಗ ಒಂದಲ್ಲ ಅಮೌಂಟ್ ಸಿಗ್ತದೆ, ಇಲ್ಲಿ ನೆಮ್ಮದಿಯಾಗಿ ಊಟ ಮಾಡಿ ಅಚ್ಚಿಕಟ್ಟಾಗಿ ಮಾಡಬಹುದು, ಆರೋಗ್ಯ ಚೆನ್ನಾಗಿರ್ತದೆ ವ್ಯವಸಾಯ ಮಾಡಿದಷ್ಟು. ಯಾಕೆ ಎಲ್ಲರೂ ವ್ಯವಸಾಯ ಮಾಡಿದಾಗೆ ಒಂದಷ್ಟು ದಿನ ಆರಾಮ. ಇವತ್ತು ನಮ್ಮ ತಂದೆಗೆ 70 ವರ್ಷ, ಅವ್ರ ವ್ಯವಸಾಯ ನಾನು ಮಾಡೋಕ್ಕಾಗ್ತಿಲ್ಲ, ಇವತ್ತು ನಾನು ಅಭಿವೃದ್ಧಿ ಆಗಬೇಕು ಅಂದ್ರೆ ನಮ್ಮ ತಂದೆನೇ ಕಾರಣ. ಎಷ್ಟು ಜನ ನೀವು ಮಕ್ಕಳು? ಸರ್ ಈಗ ನಾನು ಒಬ್ಬರೇ ಇದ್ದಾರೆ, ನಮ್ಮ ಅಕ್ಕ ಒಬ್ಬರು ಇದ್ದಾರೆ, ಅವರು ಮದುವೆ ಆಗಿ ಅವ್ರದ್ದು ಸಪರೇಟ್ ಆಗಿದ್ದಾರೆ. ನಿಮಗೆ ಎಷ್ಟು ಜನ ಮಕ್ಕಳು? ನನಗೆ 2 ಗಂಡು ಮಕ್ಕಳಿದ್ದಾರೆ ಸರ್. ಈಗ ಈಗ ನೀವು ಹೇಳಿ ರಾಜೇಗೌಡರ ಒಟ್ಟಿನಲ್ಲಿ ನಿಮಗೊಂದು ವಿಶ್ವಾಸ ಇದೆ ಕೃಷಿಯನ್ನ ನಂಬಿ ಬದುಕಬಹುದು ಅಂತ? ಇಲ್ಲ, ಕೃಷಿಯಲ್ಲಿ ಖುಷಿ ಕಾಣಬಹುದು. ನಾನು ನೆಮ್ಮದಿಗಾಗಿ ಕೃಷಿ ಹುಡುಕ್ತೇವಿನ, ಹಣಕ್ಕಾಗಿ ಕೃಷಿ ಹುಡುಕ್ತಿಲ್ಲ. ಮನಸ್ಸ ಬದುಕಬೇಕು ಚಲವಾಗಿ ಚೆನ್ನಾಗಿರ್ಬೇಕು ಅಂದ್ರೆ, ನೆಮ್ಮದಿಯಾಗಿರ್ಬೇಕು ಅಂದ್ರೆ ಅವ್ನು ಮಾಡಿದ ಬೆಳೆ ತೋಟದ ಚೆನ್ನಾಗಿ ನೆಕ್ತಾಗಿರ್ಬೇಕು. ಮಾಡಿದ ಬೆಳೆ ಕಣ್ಣಿಗೆ ಚೆನ್ನಾಗಿ ಕಂಡ್ರೆ ಅವ್ನಿಗೆ ಅಲ್ಲೊಂದು ಖುಷಿ ಆಗ್ತದೆ. ಅದೇನಾಗುತ್ತೆ, ಒಂದ್ ಚೂರಿದಾದಾಗ ಏನಂತಾರೆ, ಇವತ್ತು ಅಯ್ಯೋ ಬಹಳ ಲಾಸ್ ಆಗ್ಬಿಟ್ಟೆ ಅಂತಾರೆ. ಈಗ ಕೃಷಿಯಿಂದ ಏನ್ ಪಾಠ ಕಲಿತರಿ ಅಂತ ನಿಮ್ ಕೇಳಿದ್ರೆ ಏನ್ ಹೇಳ್ತೀರಾ ರಾಜೇಗೌಡ? ಸರ್, ಕೃಷಿಯಿಂದ ನೆಮ್ಮದಿ ಬಂತು, ಹಣ ಬಂತು, ಆಮೇಲೆ ರೈತ ಅತಿಯಾಗಿ ಬದುಕೋದಕ್ಕಿಂತ ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ಕೊಂಡು ಅಚ್ಚಿಕಟ್ಟಾಗಿ ಬದುಕೋದು ಒಳ್ಳೇದು ಅನ್ಸ್ ಒಂದು ಪಾಠ ಕಲಿತೆ. ಯಾಕೆಂದ್ರೆ ಸುಮ್ಮನೆ ಎಕರಾನ್ಗಟ್ಟಲೆ ಮಾಡೋದಕ್ಕಿಂತ ಬರೀ ಒಂದು 10 ಗುಂಟೆ ವಿಸ್ತೀರ್ಣ ಸಂಪಾದನೆ ಮಾಡಬಹುದು, ಕೃಷಿ ಬದುಕಬಹುದು ಅಂತ ಮಾದರಿ ಗೊತ್ತಾಯ್ತು ನನಗೆ. ಅಂದ್ರೆ ಸುಲಭವಾಗಿ ನಿರ್ವಹಣೆ ಮಾಡಬಹುದು, ಸುಲಭವಾಗಿ ನಿರ್ವಹಣೆ ಮಾಡಬಹುದು, ಗೊತ್ತಾದ ಒಂದು ಮಾರುಕಟ್ಟೆ ಮಾಡ್ಕೋಬಹುದು. ಸರ್, ಮಾರುಕಟ್ಟೆ ಆರಾಮಾಗಿ ಮಾಡಬಹುದು. ಸರ್, ರೈತ ಏನ್ ಗೊತ್ತಾ, ನಾನೀಗ ಡಿಗ್ರಿ ಮಾಡಿ ನಿಂದ್ಬಿಟ್ಟು ಬೀದಿ ಮೇಲೆ ಸುತ್ತ ವ್ಯಾಪಾರ ಮಾಡಿದ್ರೆ ಮರ್ಯಾದೆ ಗೊತ್ತೇನದಲ್ಲ, ನಾನು ಅಲ್ಲಿ ಮಾಡಿದ್ರೆ ಅದು ಕೃಷಿ ನನಗೆ ಗೊತ್ತಾಗೋದೇವಿನ. ನಾನು ಸರ್ಕಲ್ ಮಾಡ್ತೀನಿ ಅಂದ್ರೆ ಆದ್ರೆ ಬೇರೆಲ್ಲೇ ನನಗೆ ಗೊತ್ತಾಗ್ತದೆ. ನಾನು ಯಾಕೆಂದ್ರೆ ಸುಮಾರು ದಿನ ಕೆಲವೊಂದು ತರಕಾರಿ ಮಾಡಿದಾಗ ಬಹಳ ಖುಷಿ ಆಗ್ತದೆ. ಅವ್ರು ಹೇಳ್ತಾರೆ ತರಕಾರಿ ಮಾರ್ಕೆಟ್ ಬಂದಾಗ, ಗೌಡ್ರೆ ನೀವೇ ಬೆಳೆದಿರೋದ? ಹೌದು ಸರ್, ನಾವೇ ಬೆಳೆದಿರೋದು. ಯಾಕೆ ಫ್ರೆಶ್ ಆಗಿರ್ತ, ಅವತ್ತು ಕೂತ ಅವತ್ತು ಮಾರಾಟ ಮಾಡ್ತೀವಲ್ಲ, ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಅವ್ರಿಗಿಂತ 10 ರೂಪಾಯಿ ಜಾಸ್ತಿನೇ ಮಾರೋದು, ಕಮ್ಮಿ ಅಂತೂ ಯಾವತ್ತು ಮಾರಲ್ಲ ಮಾರ್ಕೆಟ್ನರ್ಗೂ. ಆದ್ರೂ ಜನಗಳು ನಮ್ಮ ಹತ್ರ ಚೆನ್ನಾಗಿ ಕೊಡ್ತಾರೆ. ಈಗ ವರ್ಷ ವರ್ಷಕ್ಕೂ ನಿಮ್ಮ ಒಂದು ಕೃಷಿ ಭೂಮಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆಯಾ? ಸರ್, ವರ್ಷ ವರ್ಷಕ್ಕಿಂತ ಈ ಕಡಿಮೆ ಮಾಡ್ತಾ ಇದೀವಿ ನಾವು. ಯಾಕೆಂದ್ರೆ ರಾಸಾಯನಿಕ ಗೊಬ್ಬರಗಳ ರಥ ಕಡಿಮೆ ಮಾಡಬೇಕು ಅಂದ್ರೆ ರೈತ ಆದ್ರೆ ಖರ್ಚು ಕಡಿಮೆ ಮಾಡ್ಕೋಬೇಕು ಅಂದ್ರೆ ಆದಷ್ಟು ಹಸಿರೆಲೆ ಗೊಬ್ಬರನ ಭೂಮಿಗೆ ಫಲವತ್ತತೆ ಮಾಡ್ತಾ ಇರಬೇಕು. ಆಮೇಲೆ ನಾವು ಕೊಡ್ತಾರೆ ಫರ್ಟಿಲೈಸರ್ ನ ಕಡಿಮೆ ಮಾಡ್ತಾ ಬರ್ತಾ ಇರಬೇಕು. ಜೊತೆಗೆ ನಮ್ಮ ಬೆಳೆದ ಬೆಳೆಗಳು ಕಂಟ್ರೋಲ್ ಆಗಬೇಕು ಅಂದ್ರೆ ಪೊಟಾಸ್ ಕೊಡ್ತಾ ಬರ್ತಾ ಇರಬೇಕು ಭೂಮಿಲಿ. ಯಾಕೆ ನಮ್ಮನ್ನ ಹೇಳ್ತಾ ಇದ್ರೆ ಹೆಚ್ಚು ಕಮ್ಮಿ ಆಗಿನ 5 ಅಡಿ ಬೆಳೆಬಿಟ್ಟಿದೆ ಭತ್ತ ಅಂತ, ಅದ್ ಕಂಟ್ರೋಲ್ ಆಗ್ಬೇಕು ನಾವು ಪೊಟಾಸೇ ಕೊಡ್ಬೇಕು. ಯಾಕೆಂದ್ರೆ ನಾನು ಹಾಕಿದ್ದು ಚೆಂಬೆಗೆ ಆತರ ಬೆಳೆಬಿಟ್ಟಿದೆ, ಚೆಂಬೆನೇ ಒಂದ್ ಹೊಡೆದ ಬೆಳೆದಿತ್ತು, ಅದ್ರ ರೋಟರ್ ಮಾಡಿ ಮತ್ತೆ ಭತ್ತ ನೆಟ್ಟಿಗೆ ಕಷ್ಟ ಆಯ್ತು. ಆಮೇಲೆ ನಾನು ಇನ್ನೊಂದು ಹೇಳೋದು, ರೈತರಿಗೆ ಅತಿಯಾಗಿ ನೀವು ರಾಸಾಯನಿಕನ ಯೂಸ್ ಮಾಡಬೇಡ ಎಲ್ಲ. ಯಾಕೆ ವಾತಾವರಣ ಬೇರೆಪೇರ್ ಆಗುತ್ತೆ, ಆ ಟೈಮ್ ಏನೋ ಸ್ವಲ್ಪ ಸ್ಪ್ರೈ ಮಾಡಿ. ಏನಿಲ್ದವ್ರು ನಮ್ಮ ರೈತರು ಅಂತಾರೆ, ಏ ಮಳೆ ಬಂದ್ಬಿಡ್ತು, ಓ ಔಷಧಿ ಹೊಡೆದ್ಬಿಡ್ಬೇಕು. ಏನು ಆಗಲ್ಲ ಗಿಡ, ಅದು ಅದರ ವಾಯುಮಾಲಿನ್ಯ ಏನಿರುತ್ತೆ ಗಾಳಿಲಿ ಅದು ಗೊತ್ತಾಗ್ಬಿಡ್ತದೆ. ಸುಮ್ನೆ 8 ದಿನಕ್ಕೆ ಔಷಧಿ ಹೊಡೆದು ಅವ್ರು ಹಾಳು ಮಾಡ್ಕೊಬಿಡ್ತಾ ಇದಾರೆ ಭೂಮಿನ. ಈಗ ರಾಜೇಗೌಡ ನಮ್ ಜೊತೆ ಇಷ್ಟೆಲ್ಲ ಮಾತಾಡಿದ್ರೆ ಇಷ್ಟೊತ್ತು ನೀವು, ನಮ್ಮ ರೈತ ಬಾಂಧವರಿಗೂ ಅನಿಸ್ತಾ ಇರಬಹುದು ನಾವು ರಾಜೇಗೌಡ ಜೊತೆ ಒಂದ್ 4 ಮಾತಾಡಿದ್ರೆ ಚೆನ್ನಾಗಿರೋದಲ್ಲ ಅಂತ ಹೇಳಿ. ನಿಧಾನವಾಗಿ ನಿಮ್ಮ ದೂರವಾಣಿ ಸಂಖ್ಯೆನ 3 ಸಾರಿ ಕನ್ನಡದಲ್ಲಿ ನಿಧಾನವಾಗಿ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 9444-9-2-5-3-9-1. ಮತ್ತೊಮ್ಮೆ 9444-9-2-5-3-9-1. 9444-9-2-5-3-9-1. ಒಳ್ಳೇದು ರಾಜೇಗೌಡ್ರೆ, ಇಷ್ಟೊತ್ತು ನಿಮ್ಮ ಕೃಷಿ ಅನುಭವವನ್ನ, ಕೃಷಿಯಲ್ಲಿ ನೀವು ಕಂಡುಕೊಂಡಂತಹ ಒಂದು ಸುಖ ನೆಮ್ಮದಿ, ನೀವೇ ಹೇಳಿದಾಗ ಆ ಖುಷಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಇದು ಬೇರೆಯವ್ರಿಗೂ ಒಂದು ಮಾದರಿ ಆಗಲಿ, ಅವ್ರಿಗೂ ಈ ರೀತಿಯ ಒಂದು ಭರವಸೆ ಆತ್ಮವಿಶ್ವಾಸ ಬರಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿಯ ಅನುಭವ ಕುರಿತು ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಬಿದರಕಟ್ಟೆಯ ಪ್ರಗತಿಪರ ಕೃಷಿಕ ಬಿವಿ ರಾಜೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಸಾವಯವ ದ್ರವರೂಪ ಗೊಬ್ಬರಗಳ ತಯಾರಿಕೆ ಹಾಗೂ ಬಳಕೆ ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ ಡಾಕ್ಟರ್ ಜಿಎಸ್ ಯೋಗೀಶ್ ಅವರೊಂದಿಗೆ ಸಂದರ್ಶನವಿದೆ. ಇಡೀ ದೇಶದ ಜನತೆಗೆ ಗೊತ್ತಿದೆ, ರೈತರೇ ದೇಶದ ಬೆನ್ನೆಲುಬು. ಇಲ್ಲಿ ಸುಖ ಶಾಂತಿ ಹಸಿರು ಕ್ರಾಂತಿ ರೈತರಿಂದಾಗಿ ನೆಲೆಸಿದೆ. ರೈತರೇ ನೀವಿನ್ನು ಸಂಕಟದಿಂದ ಪಾರಾಗಬೇಕಿದೆ. ಲೀಫ್ ಫಾರ್ಮರ್ ನೆಟ್ವರ್ಕ್ನೊಂದಿಗೆ ಜೋಡಿಸಿ ನಿಮ್ಮನ್ನು ಆತ್ಮನಿರ್ಭರ ಮಾಡಬೇಕಿದೆ. ಮನೆಯಲ್ಲಿದ್ದೇ ನೀವು ನಿಜವಾದ ಗ್ರಾಹಕರನ್ನು ಕಾಣಬೇಕಿದೆ. ನಿಮ್ಮ ಬೆಳೆಗೆ ಯೋಗ್ಯ ಬೆಲೆ ಸಿಗುವಂತೆ ಮಾಡಬೇಕಿದೆ.